ಅಂದ್ರೆ ಮೋಸಂಬಿನೂ ಅಲ್ಲಿಂದಲೇ ತಂದ್ರೆ ಅಥವಾ ಎಲ್ಲಾ ಗಿಡಗಳನ್ನೂ ಅಲ್ಲಿಂದಲೇ ಹಾಸನಿಂದಲೇ ಹಾಸನ್ ಬಿಟ್ಟು ಲಾಸ್ಟ್ ಬಾರ್ಡರ್ನಿಂದಲೇ ತಂದಿದ್ದೆ. ಓಕೆ ಓಕೆ. ಅಂದ್ರೆ ನಿಮಗೂ ಮಲೆನಾಡ್ ತರ ತೋಟ ಮಾಡಬೇಕು ಅಂತ ಆಸೆನಾ? ಖಂಡಿತ ಸರ್. ನಾನು ರೈತನಾಗಿ ಯಾವ್ದನ್ನು ಕೊಳ್ಬಾರ್ದು, ಹೊರಗಡೆ ನನ್ನ ಜಮೀನಲ್ಲೇ ನಾನು ಬೆಳಿಬೇಕು ಅನ್ನೋದು ಮುಖ್ಯ ಉದ್ದೇಶ. ನಿಮಗೆ ಅದು ಮುಂದೆ ಓದಬೇಕು ಅನ್ನೋ ಆಸೆ ಏನಿರಲಿಲ್ವಾ ಸರ್? ಖಂಡಿತ ಇತ್ತು. ಅಂದರೆ ಅವಾಗ ನಾವು ಬೆಳೆದಂಥ ನಮ್ಮ ಪರಿಸರದಲ್ಲಿ ಸ್ವಲ್ಪ ಹಿಂಸೆ ಆಗಿ ಸುಮ್ಮನೆ ಆಗ್ಬಿಟ್ಟೆ. ಹೌದಾ? ಈಗ ಸಾಕು ಅನ್ಸುತ್ತ ನೀವು ಓದಿರೋದು? ಇಲ್ಲ ಸರ್, ತುಂಬ ಬೇಜಾರಾಗ್ತಾ ಇದೆ ಮನಸ್ಸಿಗೆ. ಯಾಕೆಂದರೆ ಇವತ್ತು ಹೊರಗಡೆ ನಾನು ಸುತ್ತ ಇರ್ಬೇಕಾದ್ರೆ ನಾನು ಓದಬೇಕಾಗಿತ್ತು, ವಿಚಾರ ತಿಳ್ಕೋಬೇಕಾಗಿತ್ತು, ಇನ್ನೂ ಹೆಚ್ಚು ನಮಗೆ ಜ್ಞಾನ ಬರೋದು ಅಂತ ಅನ್ನಿಸ್ತದೆ. ಓದ್ದಲ್ಲೇ ಇದ್ದು ತುಂಬ ತಪ್ಪು ಮಾಡ್ಕೊಂಡೆ ಅಂದ್ಬಿಟ್ಟು ಇವತ್ತು ನನ್ನ ಮಕ್ಕಳೆಲ್ಲರೂ ಎಜುಕೇಟೆಡ್ಗಳನ್ನಾಗಿ ಮಾಡಿದ್ದೀನಿ. ಸುಬ್ರಹ್ಮಣ್ಯ ಅವರೇ, ನೀವು ಒಂದು ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯನ್ನು ಮಾಡಿದ್ದೀರಿ. ಹೌದು ಸರ್. ಅಲ್ವಾ? ಎಷ್ಟು ವರ್ಷ ಆಯ್ತು ಇದನ್ನು ಮಾಡಿ ಸರ್? 2022 January 19 ನಮ್ಮ ಕಂಪನಿ ರಿಜಿಸ್ಟ್ರೇಷನ್ ಆಯಿತು. ಯಾತಕ್ಕೋಸ್ಕರ ಮಾಡಿಕೊಂಡ್ರಿ ಈ ಕಂಪ್ನಿನ ಸರ್? ಅದು ಕಂಪನಿ ಅದರದ್ದು ಪೂರ್ತಿ ನಾನು ಒಂದು ನಿಮಗೆ ಸಣ್ಣ ವಿವರ ಹೇಳಬೇಕು. ಪ್ರತಿ ಈಗ ಎಲ್ಲ ಕಡೆ ಕಂಪ್ನಿ ಓಪನ್ ಮಾಡ್ತಾ ಇರೋದು ಅಧಿಕಾರಿಗಳು ಬಂದು ಅವ್ರಿಗೊಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಆ ಟಾರ್ಗೆಟಲ್ಲಿ ಯಾರೋ ಒಬ್ಬರು ಅಂತ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಬಟ್ ನಮ್ದಾಗಲ್ಲ. 2019 ತೋಟಗಾರಿಕಾ ಇಲಾಖೆಗೆ ನಾವು ಅರ್ಜಿ ಹಾಕಿ ಎಫ್ ಯು ಓ ಏನಾರ ಬಂದಲ್ಲಿ ನಮ್ಮ ಗ್ರಾಮಕ್ಕೆ ಕೊಡಿ, ನಮಗೆ ಒಂದು ಎಫ್ ಯು ಓ ಬೇಕು ಅಂತನ್ಬಿಟ್ಟು ಹೇಳಿದ್ದೆ ಸರ್. ಹೌದು ಸರ್. ಅದಕ್ಕೆ ಎಫ್ ಯು ಅಂದ್ರೆ ಏನು ಅಂತ ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಅರುಣ್ ಕುಮಾರ್ ಅಂತ ನಮ್ಮೂರಲ್ಲಿ ಒಬ್ರು ಹುಡುಗ ಇದ್ದ, ಈಗ ಅವನು ಶಿವಮೊಗ್ಗದಲ್ಲಿ ಅಪಾಯಿಂಟ್ ಆಗಿದ್ದಾರೆ ಪ್ರೊಫೆಸರ್ ಆಗಿ. ಅವರು ಎಫ್ ಯು ಓ ಮಾಡಿದ್ರೆ ಈ ಥರ ರೈತರಿಗೆಲ್ಲ ಅನುಕೂಲ ಇದೆ ಅಂತ ಹೇಳಿದಾಗ ನನ್ನೂ ಕರೆದು ಈ ಥರ ಮಾಡನ್ಕರಣ ಅಂತ ಅಂದರು. ಹಾಂ ಸರಿ ಅಪ್ಪ, ರೈತರಿಗೆ ಒಳ್ಳೇದಾಗದ, ಆದ್ರಿಂದ ಒಂದು ಯಾಕೆ ಪ್ರಯತ್ನ ಪಡಬಾರ್ದು ಅಂತಂದ್ಬಿಟ್ಟು ಅವತ್ತು ಅರ್ಜಿ ಕೊಟ್ಟು ಅದಾದ ನಂತರ 2021 ನಮ್ಮ SADH ಶಾಂತಾ ಮೇಡಮ್ ಅನ್ನೋರು ಫೋನ್ ಮಾಡಿ, ಬನ್ನಿ ಎಫ್ ಯು ಓ ಒಂದು ನಾಮಂಗಲ ತಾಲೂಕಿಗೆ ಕೊಟ್ಟಿದ್ದಾರೆ, ನೀವು ಮಾಡ್ತೀನಿ ಅಂತ ಹೇಳಿದ್ರಿ, ಅದರಿಂದ ನೀವು ಉತ್ಸಾಹಕರಾಗಿರೋದ್ರಿಂದ ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ 2021 November ನಾವು ಸ್ಟಾರ್ಟ್ ಮಾಡಿದ್ವು ಶೇರ್ ಕಲೆಕ್ಷನ್ ಮಾಡೋಕ್ಕೆ. ಶೇರ್ ಎಲ್ಲ ಒಂದು 500 ಆದ ನಂತರ ಬಾಡಿ ರಚನೆ ಆಗಬೇಕು ಎಲ್ಲ ಗ್ರಾಮಗಳಲ್ಲಿ ನಮ್ಮ ಸುತ್ತಮುತ್ತ. ಎಲ್ಲ ಒಂದು 5 kilometer ರೇಡಿಯಸಲ್ಲಿ ನಾವೆಲ್ಲ ಗ್ರಾಮಗಳನ್ನೂ ಆಯ್ಕೆ ಮಾಡ್ಕೊಂಡಿದ್ದೇವೆ. ಅಲ್ಲಿ ಎಲ್ಲ ಗ್ರಾಮಗಳಿಂದಲೂ ಒಬ್ಬೊಬ್ಬರನ್ನ ಡೈರೆಕ್ಟರ್ಗಳನ್ನ ತಗೊಂಡು 19 January 2022 ರಿಜಿಸ್ಟ್ರೇಷನ್ ಆಯಿತು ಸರ್. ಈಗ ಕಂಪ್ನಿ ಅಂದರೆ ಏನು ಅಂತ ಅರ್ಥ ಆಗಿದೆಯಾ? ಖಂಡಿತ ಸರ್. ಹೇಳಿ, ಈಗ ನಿಮ್ಮ ದೃಷ್ಟಿಯಲ್ಲಿ ಒಂದು ರೈತ ಉತ್ಪಾದಕ ಕಂಪ್ನಿ ಅಂದರೆ ಏನು? ರೈತ ಉತ್ಪಾದಕರ ಕಂಪನಿ ಅಂದರೆ ಮೊದಲನೇದಾಗಿ ರೈತರ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಕೊಡ್ತಕ್ಕಂಥದ್ದು. ರೈತನ ಆದಾಯ ಖರ್ಚನ್ನು ತುಂಬ ಕಡಿಮೆ ಮಾಡಬೇಕು, ಆದಾಯನ ಹೆಚ್ಚು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿಗಳು ಪಾತ್ರ ತುಂಬ ಇದೆ, ಅದನ್ನು ನಾವು ಮಾಡಬೇಕು. ಈಗ ನೀವೇ ಆರಂಭದಿಂದಲೂ ಅಧ್ಯಕ್ಷರಾಗಿದ್ದೀರಾ? ಖಂಡಿತ ಸರ್. ಹೌದಾ? ಜನನೇ ನಿಮ್ಮನ್ನು ಮಾಡಿದ್ರ ಅಥವಾ ನೀವೇ ಹೇಳ್ಕೊಂಡ್ರೆ ನಾನೇ ಆಯ್ತೀನಿ ಅಂತ? ಸರ್ ನನಗೆ ವಿಚಾರ ಗೊತ್ತಿಲ್ಲ ಸರ್. ಇವರೆಲ್ಲ ನನ್ನ ಬಿಟ್ಟು ನಮ್ಮ ಮೇಡಮ್ ಅವರೆಲ್ಲ ಸೇರ್ಕೊಂಡು 9 ಸೇರಿಕೊಂಡು ಅವರೇ ಮಾತಾಡಿಕೊಂಡು ನನಗೆ ವಿಚಾರನೇ ಗೊತ್ತಿಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ನಾನೇ ಅತ್ಯಂತ ಕಡಿಮೆ ವಿದ್ಯಾವಂತ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ. ಯಾಕೆಂದರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ತುಂಬ ಇದ್ದಾರೆ, ವಿಚಾರವಂತರಿದ್ದಾರೆ. ಬಟ್ ನನಗೆ ವಿಚಾರ ಗೊತ್ತಿರಲಿಲ್ಲ. ಯಾರು ಮಾಡ್ಕೊತಾರೆ ನನಗೆ ಅದರ ಅವಶ್ಯಕತೆ ಬೇಡ, ಯಾಕೆಂದ್ರೆ ನನಗೆ ಇಂಗ್ಲೀಷು ಓದಕ್ಕೆ ಬರಲ್ಲ. ಸರಿ, ಇರ್ತಕ್ಕಂಥ ವಿಚಾರ. ನಿಮ್ಮನ್ನೇ ಮಾಡಿರೋ ಕಾರಣ ಏನಿರ್ಬೋದು ಅನ್ಸುತ್ತೆ? ನೀವೇ ಫಸ್ಟ್ ಅರ್ಜಿ ಹಾಕಿದ್ರಿ ಅಂತಲ್ಲ? ಇಲ್ಲ ಸರ್, ನಾನು ಹಾಕಿರಲಿಲ್ಲ, ನನ್ನ ಹೆಸರಲ್ಲಿ ಅರ್ಜಿನೇ ಹಾಕಿರಲಿಲ್ಲ. ಒಂದು ನೇರ, ಬಟ್ ಯಾವುದೇ ಒಂದು ಸ್ವಲ್ಪ ತಪ್ಪುಗಳು ಬಂದಲ್ಲಿ ಖಂಡಿಸ್ತಿದ್ದೆ. ಹಾಗಾಗಿ ನಾನು ಈ ಕ್ಷಣಕ್ಕೂ ಯಾವುದೇ ಒಂದು ಇಲಾಖೆಯಲ್ಲಿ ಯಾರ ಜೊತೆ ಮಾತಾಡಬೇಕಾದ್ರೂ ನನಗೆ ಇರತಕ್ಕಂಥದ್ದು ನಾನು ನೇರವಾಗಿ ಕೇಳಭ್ಯಾಸ. ಆಮೇಲೆ ಸಮಾಜ ನಮ್ಮ ಗ್ರಾಮದಲ್ಲಿ ಸರ್ ಇನ್ನೊಂದು, ಸರ್ಕಾರಿ ಶಾಲೆಗಳು ಎಲ್ಲ ಕಡೆ ಅವನತಿ ಹೊಂದಿದೆ. ನಾಗ್ತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೀವು ಸೀಟ್ ಪಡ್ಕೋಬೇಕು ಮಕ್ಕಳಿಗೆ ಕೊಡಿಸ್ಬೇಕು ಅಂದರೆ ನೀವು 2 ಮುಂಚೆನೇ ಅರ್ಜಿ ಹಾಕ್ಬೇಕು ಸರ್. ಇವತ್ತು ಸೀಟ್ ಸಿಗ್ತಿಲ್ಲ ಸರ್. ಅದೇ ಸರ್ ನಮ್ಮ ಗ್ರಾಮದ ವಿಶೇಷ. ಪುಟ್ಟ ಗ್ರಾಮ ನಮ್ಮದು, ಬಟ್ ಆ ಥರ ಇದೆ. ಇವತ್ತು 24 ಹಳ್ಳಿಗಳಿಂದ ನಮ್ಮ ಶಾಲೆಗೆ ಮಕ್ಕಳು ತತ್ತವ್ರೆ. ಈ ಆ ಒಂದು ವಿಚಾರಗಳಲ್ಲಿ ನಾವು ಊರಿನ ವಿಚಾರಗಳಲ್ಲಿ ಶಾಲೆ ವಿಚಾರ ಆಗಲಿ ಆಸಕ್ತಿ ಹೆಚ್ಚು ತೋರ್ತಾ ಇದ್ದೀವಿ. ಮತ್ತು ಟೀಚರ್ಸ್ಗಳು ಸಾಲ್ಟೇಜ್ ಇದ್ದರೆ ನಾವೆಲ್ಲ ಸೇರಿ ಒಂದಷ್ಟು ಬಂಡವಾಳ ಹಾಕಿ ಒಂದು ಟೀಚರ್ಸ್ಗೂ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಈ ಥರದ್ದೆಲ್ಲ ಮಾಡ್ತಾ ಇರೋದ್ರಿಂದ ಜೊತೆಯಲ್ಲಿ ನಮ್ಮ ಚಂದ್ರಶೇಖರ್ ಇದ್ದಾರಲ್ಲ ಸಾಹಿತಿಗಳು, ಅವರು ಹೌದು ಸರ್ ಅವರಿದ್ದಾರೆ, ಗಂಗಾಧರ್ ಗೌಡರು ಇದ್ದಾರೆ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಅವ್ರ ಕೈಲಾದಂಥ ಸಹಾಯ ಮಾಡ್ತಾ ಇದ್ದಾರೆ. ನಾವು ಏನಾರೋ ಒಂದು ಗ್ರಾಮ ಕೊಡಬೇಕು, ಈ ಗ್ರಾಮಕ್ಕೆ ನಾವು ಏನಾರೋ ಒಂದು ಕೊಡಬೇಕು ಅಂತ ಪ್ರತಿ ಕ್ಷಣನೂ ಹೇಳ್ತಾ ಇರ್ತಾರೆ. ಈಗ ನಿಮ್ಮದು ರೈತ ಉತ್ಪಾದಕ ಕಂಪ್ನಿಗೂ ನಾಗತಿಹಳ್ಳಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪ್ನಿ ಅಂತ ಇಟ್ಕೊಂಡ್ಬಿಟ್ಟಿದ್ರೆ ಸರ್? ಇಲ್ಲ ಸರ್, ನನ್ನ ಗ್ರಾಮದ ಹೆಸರು ನಾಗತಿಹಳ್ಳಿ. ಆಮೇಲೆ ನಾಗತಿಹಳ್ಳಿ ವಿಶೇಷವಾಗಿ ಏನಾಗಿತ್ತು ಅಂದರೆ ಹಿಂದಿನಿಂದ ಹೆಚ್ಚು ವಿದ್ಯಾವಂತರಿರ್ತಕ್ಕಂಥ ಗ್ರಾಮ, ಹೆಚ್ಚು ಶಿಕ್ಷಕರನ್ನ ಏನಾರ ಕೊಟ್ಟಿದ್ರೆ ನಾಗತಿಹಳ್ಳಿ ಗ್ರಾಮ ಸಹ ಅವತ್ತಿನಿಂದ. ಓಕೆ. ಯಾವತ್ತೂ ನಮ್ಮ ಗ್ರಾಮನ ಶಿಕ್ಷಕರ ಗ್ರಾಮ ಶಿಕ್ಷಕರ ಗ್ರಾಮ ಅನ್ನೋರು. ನಮ್ಮದು 300 ಮನೆ ಇದೆ, ಹೆಚ್ಚು ಕಡಿಮೆ ಒಂದು 80-100 ಮನೇಲಿ ಟೀಚರ್ಸ್ ಇದ್ರು ಹಿಂದೆ. ಈಗ ಸುಬ್ರಹ್ಮಣ್ಯ ಅವರೇ, ತೋಟಗಾರಿಕಾ ಬೆಳೆಗಳ ಒಂದು ರೈತ ಉತ್ಪಾದಕ ಕಂಪನಿ ಮಾಡೋದಕ್ಕೇನು ಕಾರಣ? ನಿಮ್ಮಲ್ಲಿ ತೋಟಗಾರಿಕಾ ಬೆಳೆ ಜಾಸ್ತಿ ಅಂತಲ್ಲ. ಒಂದು ತೋಟಗಾರಿಕಾ ಕಂಪನಿಯಿಂದ ರೈತರುಗಳಿಗೆ ಹೆಚ್ಚು ಅನುಕೂಲಗಳನ್ನ ಸರ್ಕಾರದ ಕಡೆಯಿಂದ ತಂದು ಕೊಡ್ಬೋದು, ಮತ್ತು ರೈತರುಗಳು ಬೆಳೆದಂಥ ಪದಾರ್ಥಗಳನ್ನ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥದ್ದು, ಅಂದರೆ ಮೌಲ್ಯವರ್ಧನೆ ಮಾಡಬೇಕಲ್ಲ. ಅದಕ್ಕೆ ಈ ಥರ ಕಂಪ್ನಿಗಳಿದ್ದರೂ ಈಗ ಯಾವುದೋ ಒಂದು ನಾನು ಒಬ್ಬನೇ ಮಾಡೋಕ್ಕೆ ತುಂಬ ಕಷ್ಟ, ಅದೇ ಕಂಪ್ನಿ ಮುಖಾಂತರ ಎಲ್ಲರೂ ಸೇರ್ಕೊಂಡು ಮಾಡಿದಾಗ ತುಂಬ ಈ ಸರಳ. ಯಾವ ರೀತಿ ರಚನೆ ಮಾಡಿದ್ರಿ ಸುಬ್ರಹ್ಮಣ್ಯ ಅವರೇ, ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇಲಾಖೆಯಿಂದ ಏನು ನೆರವು ಸಿಕ್ತು ನಿಮಗೆ, ಹೇಗೆ ಕಂಪ್ನಿ ರಚನೆ ಮಾಡಿದ್ರಿ? ಸರ್, ಅದೇ ಮೊದಲೇ ಹೇಳ್ದಂಗೆ ನಾವೊಂದು 500 ಷೇರು ಕಲೆಕ್ಷನ್ ಮಾಡಿದ್ವು, ಎಲ್ಲ ಬಾಡಿ ರಚನೆ ಆಯಿತು. ನಂತರ ಒಂದು 3 ತಿಂಗಳು ಬಿಟ್ಟು ಆಫೀಸ್ ಓಪನ್ ಮಾಡಿಕೊಂಡು ಮಾಡಾದಮೇಲೆ ಅಲ್ಲೇ ರೈತರಿಗೆ ಏನೇನು ಬೇಕು ಸವಲತ್ತುಗಳನ್ನ ತಂದು ಏನೇನು ಬೇಕಾಗ್ಬೋದು ಅವ್ರಿಗೆ ಅವೆಲ್ಲನೂ ಅಲ್ಲಿಂದ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನೇನು ತಂದ್ರೆ? ಮೊದಲದಾಗಿ ಫಸ್ಟ್ ಬೇವನಿಂಡಿ, ನಮ್ಮ ತೋಟಗಾರಿಕಾ ಇಲಾಖೆ ಮದ್ದೂರು ನಿಖರ ಬೇಸಾಯ ಮತ್ತು ಉತ್ಕೃಷ್ಟ ಕೇಂದ್ರ ಮದ್ದೂರಿನಿಂದ ನಾವು ಬೇವಿನಿಂಡಿ ತರಿಸ್ತೇವೆ. ಹೊರಗಡೆ ತಗೊಂಡ್ರೆ ಸೊ ಡೂಪ್ಲಿಕೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ರೈತರಿಗೆ ನಾವು ಉತ್ತಮವಾದದ್ದನ್ನೇ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ತೋಟಗಾರಿಕಾ ಇಲಾಖೆಯಿಂದನೇ ತಂದು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಲ್ಲಿಂದ ಫರ್ಟಿಲೈಸರ್ ಲೈಸೆನ್ಸ್ ಇವೆಲ್ಲ ತಗೊಂಡು ಗೊಬ್ಬರಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ಕುಡ್ಲಿಂದ ಹಿಡಿದು ಎಲ್ಲ ವಸ್ತುಗಳನ್ನೂ ನಮ್ಮಲ್ಲೇ ಕೊಡುವ ಹಾಗೆ ಬೇರೆ ಕಡೆಗಿಂತ ಕಡಿಮೆ ದರ್ಜಿನಲ್ಲಿ, ಸೊ MRP ಕೆಲವು ಟೈಮ್ MRPಗಿಂತ ಕಡಿಮೆ ದರ್ಜಿನಲ್ಲಿ ನಾವು ಕೊಡೋದಕ್ಕೆ ರೈತರುಗಳಿಗೆ ಸ್ಟಾರ್ಟ್ ಮಾಡಿದ್ವು. ಓಕೆ, ಅಂದರೆ ರೈತರಿಗೆ ಬೇಕಾದಂತಹ ಹೌದು ಸರ್ ಗೊಬ್ಬರ ಬೀಜ ಔಷಧಿ ಎಲ್ಲ ಸರ್ ಇಲ್ಲ ಸರ್ ಫರ್ಟಿಸೈಡ್ಸು ಮತ್ತು ಸೀಡ್ಸು ನಾವು ಮಾರ್ತಾ ಇಲ್ಲ. ಮಾರ್ತಿಲ್ಲ ಯಾಕೆ ಸರ್? ನಂದು ಮುಖ್ಯ ಉದ್ದೇಶ ಫುಡ್ ಪ್ರೊಸೆಸಿಂಗಲ್ಲಿ ನಾನು ಹೆಚ್ಚು ಮುಂದಕ್ಕೆ ಹೋಗಬೇಕು ಅಂತ ಒಂದು ಆಸೆ. ಓಕೆ, ಅಂದರೆ ಮೌಲ್ಯವರ್ಧನೆ ಮೌಲ್ಯವರ್ಧನೆ ಮಾಡ್ಕೊಂಡು ಹೋಗ್ಬೇಕು. ಓಕೆ, ನಿಮ್ಮ ಭಾಗದಲ್ಲಿ ಒಂದು ತೆಂಗು ಪ್ರಧಾನವಾದ ಬೆಳೆ, ಇನ್ನು ಏನೇನು ತೋಟಗಾರಿಕೆ? ರಾಗಿ ಸರ್, ತೆಂಗು ಬಿಟ್ಟರೆ ರಾಗಿ, ಅದು ಬಿಟ್ಟರೆ ವೆಜಿಟೇಬಲ್ ಐಟಮ್ಸ್ ಇದೆ, ಅಷ್ಟು ಹೆಚ್ಚಿಲ್ಲ. ಯಾಕೆಂದ್ರೆ ನಮ್ಮದು ನಾಗಮಂಗಲ ತಾಲೂಕು ಕೊನೆಯ ಬಾರ್ಡ್ರು, ನಾವು ಬರಗಾಲ ಪೀಡಿತ ಪ್ರದೇಶದವರು ಅಂತಲೇ ಘೋಷಣೆ ಆಗಿದೆ. ನಮ್ಮಲ್ಲಿ ನೀರು ಸಹ ಅಂತರ್ಜಲನು ತುಂಬ ಕಡಿಮೆ ಇದೆ, ನೀರಾವರಿ ಮೂಲಗಳು ಯಾವೂ ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ತೆಂಗು ಬಿಟ್ಟರೆ ರಾಗಿ. ಹೌದಾ? ನೀವೊಂದಷ್ಟು ತೋಟಗಾರಿಕಾ ಬೆಳೆ ಬೇರೆ ಬೇರೆ ಬೆಳೆದಿದ್ದೀರಿ? ಬೆಳೆದಿದ್ದೀವಿ ಸರ್. ನಿಮ್ಮ ಸದಸ್ಯರು ಬೆಳೆದಿದ್ದಾರೆ ಆ ಥರ? ಹಾಂ, ಬೆಳೆದಿದ್ದಾರೆ ಸರ್. ಸ್ವಲ್ಪ ಏನೇನು ಬೆಳೆದಿದ್ದಾರೆ? ಈರುಳ್ಳಿನೂ ಜಾಸ್ತಿ ಇರಬೇಕು ನಿಮ್ಮ ಕಡೆ ಸರ್. ನಮ್ಮ ಭಾಗ ಬಿಟ್ಟು ಈ ಬೆಳ್ಳೂರು ಕ್ರಾಸಿಂದ ಅಂಚೆ ಚಿಟ್ನಳ್ಳಿ ಅಂಚೆ ಬೂನಳ್ಳಿ ಅಂತ ಈ ಭಾಗಗಳು ಬರ್ತವೆ, ಅಲ್ಲಿಂದ ಪೂರ್ತಿ ಚಿನ್ನಿಯಾದವರೆಗೂ ಹೆಚ್ಚು ಈರುಳ್ಳಿ ಈ ಥರದ್ದು ವೆಜಿಟೇಬಲ್ ಐಟಮ್ಸು ಹೆಚ್ಚು ಆ ಭಾಗದಲ್ಲಿ ಬರ್ತದೆ, ನಮ್ಮ ನಾಮಂಗಲ ತಾಲೂಕಲ್ಲಿ ಆ ಭಾಗದಲ್ಲಿ ಜಾಸ್ತಿ. ಆಯಿತು ಸುಬ್ರಹ್ಮಣ್ಯ ಅವರೇ, ಇಲಾಖೆಯಿಂದ ಏನು ನೆರವು ಸಿಕ್ತು ನಿಮಗೆ? ಇಲಾಖೆಯಿಂದ ನಮಗೆ ರಿಜಿಸ್ಟ್ರೇಷನಿಂದ ಹಿಡಿದು A to Z ಖರ್ಚು ಕೊಟ್ಟರು ಸ್ಟಾರ್ಟಿಂಗು. ನಮ್ಮ ಎಷ್ಟು ಖರ್ಚಾಗಿತ್ತು? ರಿಜಿಸ್ಟ್ರೇಷನ್ಗೆ 50,000 ರೂಪಾಯಿ, ಮತ್ತು ಆಫೀಸ್ಗೆ ಉಪಕರಣಗಳಿಗೋಸ್ಕರ 1,00,000 ರೂಪಾಯಿ, ಕಂಪ್ಯೂಟರ್ಸು ಟೇಬಲ್ಸು ಚೇರ್ಸು ಇವೆಲ್ಲದಕ್ಕೂ 1,00,000 ರೂಪಾಯಿ ಕೊಟ್ಟಿತ್ತು. ಬಟ್ 1,20,000 ರೂಪಾಯಿಂದ ನಾವು ಆಫೀಸ್ಗೆ ಕಂಪ್ಯೂಟರ್ ಇವೆಲ್ಲ ಹಾಕುವಾಗಲೇ 20,000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಒಳ್ಳೊಳ್ಳೆ ಉಪಕರಣಗಳು ಬೇಕು ಅಂತನ್ಬಿಟ್ಟು ನಾವು 20,000 ರೂಪಾಯಿ ಹೆಚ್ಚಾಗಿ ನಾವು ತೊಗೊಂಡು. ಅದಾದ ನಂತರ ಸುತ್ತು ನಿಧಿ ಅಂತ ಮೊದಲನೇ ವರ್ಷದ March 30 ತಾರೀಕು 25 ಇರಬೇಕು, 5,00,000 ರೂಪಾಯಿ ಸುತ್ತು ನಿಧಿಯನ್ನು ಕೊಟ್ಟರು ಮೊದಲನೇ ಗ್ರ್ಯಾಂಟು. ಅದಾದ ನಂತರ ಇವತ್ತವರೆಗೂ ಬರಲಿಲ್ಲ. 5,00,000 ಏನು ಮಾಡಿದ್ರಿ? ಅದನ್ನು ನಮ್ಮ ಬಿಸ್ನೆಸ್ಗೆ ಬಳಸ್ಕೊಂಡಿದ್ದೀವಿ. ಏನು ಬಿಸ್ನೆಸ್ ಮಾಡ್ತೀರಿ ಈಗ? ಅದೇ ಸರ್, ಸ್ಟಾರ್ಟಿಂಗು ರೈತರದು ಒಂದು ಈಗ ಒಟ್ಟು ಒಂದು 9-10 ಇತ್ತು, ಅದ್ರ ಜೊತೆ ಇದೊಂದು 5,00,000 ಹಾಕೊಂಡು 15,00,000 ಆಯಿತು. 15,00,000 ಏನೇನು ಬೇಕು ಎಲ್ಲ ರೈತರುಗಳಿಗೆ ಎಲ್ಲನೂ ಸವಲತ್ತುಗಳನ್ನ ಒದಗಿಸ್ತಾ ಇದ್ದೀವಿ. ಅದೇ ಏನು ಒದಗಿಸ್ತಿದ್ದೀರಿ ಹೇಳ್ರಪ್ಪ ಸರ್? ರೈತರಿಗೆ ಅವಶ್ಯಕತೆ ಇರತಕ್ಕಂಥದ್ದು ಇವತ್ತಿನ ಇದರಲ್ಲಿ ಅನಿಮಲ್ ಫೀಡ್ಸು ಇದೆ, ಫರ್ಟಿಲೈಸರ್ ಇದೆ, ಇವೆಲ್ಲನೂ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಹಣ್ಣು ಕೀಳ್ತಕ್ಕಂಥ ಫ್ರೂಟ್ ಕ್ಯಾಚರು, ಬ್ರಷ್ ಕಟ್ಟರ್ಸು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈಗ ಕಳೆದ ವರ್ಷ ಕೃಷಿ ಇಲಾಖೆಯಿಂದ ಸೆಕೆಂಡರಿ ಅಗ್ರಿಕಲ್ಚರ್ನಲ್ಲಿ 2 ಎಣ್ಣೆಗಣಗಳನ್ನ ಪರ್ಚೇಸ್ ಮಾಡಿದ್ದೀವಿ, ಅದು ನಡೀತಾ ಇದೆ. ಹೌದು ಸರ್. ಎಣ್ಣೆಗಣ ಯಾಕೆ ಸರ್? ನಮ್ಮಲ್ಲಿ ಈಗ ಹೆಚ್ಚು ಕೊಬ್ಬರಿ ಬೆಳಿತೀವಿ, ತೆಂಗು ಕೊಬ್ಬರಿನೇ ಜಾಸ್ತಿ ಅದರೊಳಗೂ ಮೇಜರಾಗಿ. ನಮ್ಮ ಜನಗಳು ಏನಾಗಿದೆ, ಹೊರಗಡೆ ಹೋಗಿ ಪಾಕೆಟ್ ಎಣ್ಣೆಗಳನ್ನ ಅದು ಕೆಮಿಕಲೈಸ್ಡನ್ನ ತಂದು ಬಳಸ್ತಾ ಇದ್ರು. ಒಂದು ಕಡೆ ನಮ್ಮ ರೈತರನ್ನ ಮೊದಲು ಮನವ ಪರಿವರ್ತನೆ ಮಾಡಬೇಕು ಅಂದರೆ ನಮ್ಮಲ್ಲಿ ಗಾಣಗಳನ್ನ ಹಾಕಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಎಣ್ಣೆ ಹಾಕೊಡೋಣ, ನಾವು ಬೇರೆ ಕೇಳಿದವ್ರಿಗೆ ಎಣ್ಣೆನ ಬ್ರ್ಯಾಂಡಿಂಗ್ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಎಣ್ಣೆಗಳನ್ನ ಹಾಕಿದ್ವಿ. ಇವತ್ತು 70% ನಮ್ಮ ಗ್ರಾಮದಲ್ಲಿ ಅಂಗಡಿ ಎಣ್ಣೆಯನ್ನು ಬಳಸೋದು ಕಮ್ಮಿ ಆಗಿದೆ ಸರ್. ಎಣ್ಣೆ ಗಾಣಕ್ಕೆ ಇಲಾಖೆಯಿಂದ ಏನು ನೆರವು ಸಿಕ್ತು ಸರ್? 50% ಅನುದಾನ ಸಿಕ್ಕಿದೆ ಸರ್. ಎಷ್ಟು? 360,000 ರೂಪಾಯಿ ನಮಗೆ ಅನುದಾನಗಳನ್ನ ಕೊಟ್ಟಿದ್ದಾರೆ. ನೀವೆಷ್ಟು ಹಾಕಿದ್ರಿ? ನಾವು 360,000 ಇಲ್ಲ ಬ್ಯಾಂಕ್ನಲ್ಲಿ ಸ್ವಲ್ಪ ಸಾಲ ಮಾಡಿದ್ದೇವೆ. ಯಾವ ಬ್ಯಾಂಕಲ್ಲಿ? ಕರ್ನಾಟಕ ಬ್ಯಾಂಕ್ ಸರ್. ಸರಿ, ಸಾಲ ಕಂಪನಿ ಹೆಸರಲ್ಲಿ ಮಾಡಿದಿರಿ? ಕಂಪನಿ ಹೆಸರಲ್ಲಿ ಸರ್. ಸಾಲ ಹಾಕ್ಬಿಟ್ಟು ಯಾವ ಊರಲ್ಲಿ ಮಾಡಿದಿರಿ ಎಣ್ಣೆ? ನಾಗತಿಯಲ್ಲಿನಲ್ಲೇ, ನಮ್ಮ ಗ್ರಾಮದಲ್ಲೇ ಮಾಡಿದಿವಿ. ಒಂದು ಗಾಣ. ಇನ್ನೊಂದು ಗಾಣನ ಈಗ ಕದಬೆಳ್ಳಿನಲ್ಲಿ ಒಂದು ಔಟ್ಲೆಟ್ ಓಪನ್ ಮಾಡಿದ್ವಿ, ಈಗ ಜನವರಿ ಓಪನ್ ಮಾಡಿದ್ವಿ. ನಿಮ್ಮ ಕಂಪನಿ ಔಟ್ಲೆಟ್? ಹೌದು ಸರ್. ಈಗ ಅಲ್ಲಿ ಗಾಣನ ಈಗ ಇನ್ಸ್ಟಾಲ್ ಮಾಡಬೇಕು ಒಂದು, ಹಂಗೆ ಇದೆ ನಮ್ಮಲ್ಲಿ. ಒಂದೇ ಸಾಕಿತ್ತಲ್ಲ ಎರಡೇನಕ್ಕೆ? ಇಲ್ಲ ಸರ್, ಈ ನಮ್ಮ ಆ ಗ್ರಾಮದ ಅದು ಕದಬೆಳ್ಳಿ ಬಂದು ದೊಡ್ಡ ಗ್ರಾಮ, ಸುಮಾರು ಒಂದು 10-20 ಹಳ್ಳಿಗಳು ಆ ಜಾಗದಲ್ಲಿ ಸೇರ್ತದೆ. ಒಂದು APMC ಮಾರ್ಕೆಟ್ ಇರಬೇಕು. ಹೌದು ಸರ್, APMC ಒಳಗಡೆ ನಮ್ಮದು ಇದೆ ಸರ್. ಓಹೋ, ನಿಮ್ಮ ಕಚೇರಿ? ನಮ್ಮ ಕಚೇರಿ, ಕಚೇರಿ ಇಲ್ಲ ಸರ್, ಅದು ಔಟ್ಲೆಟ್. ಕಚೇರಿ ಬಂದು ನಾಗ್ತಿಯಲ್ಲಿದೆ, ನಾಗ್ತಿಯಲ್ಲಿಲೇ ಕಚೇರಿ ಮತ್ತೆ ಗೋಡೌನ್ ಎರಡೂ ಒಂದೇ. ಬ್ರಾಂಚ್ ಅನ್ಕೊಳ್ಳಿ? ಬ್ರಾಂಚ್. ಆಯ್ತು, ಅಲ್ಲೇ ಈಗ ನೀವು ಇನ್ನೊಂದು ಪ್ರೊಸೆಸಿಂಗ್ ಯೂನಿಟ್ ಹಾಕ್ತೀರಿ? ಆಗ್ತಾ ಇದೀವಿ ಸರ್. ಈಗ APMC ಹ್ಯಾಕ್ ತಗೊಂಡ್ರಿ ಇದನ್ನ? ಸರಿ, APMC ನಾವು ಅರ್ಜಿ ಹಾಕಿ, APMC ನಮ್ಮ ಕಾರ್ಯದರ್ಶಿ ನಾಗಮಂಗಲಕ್ಕೆ ಅರ್ಜಿ ಹಾಕಿ, ನಮ್ಮ ರೈತ ಉತ್ಪಾದಕರ ಕಂಪನಿಗೆ ಒಂದು ಗೋಡೌನ್ ಬೇಕಾಗಿದ್ದು, ರೈತರಿಗೆ ಅನುಕೂಲಕ್ಕಾಗಿ ಅಂತ ಅರ್ಜಿ ಹಾಕಿದ್ದು. ಅವರು ತುಂಬ ಒಂದು 6 ತಿಂಗಳು ಏನೇನೋ ಹೆಣಿಕ್ಸಿ ಕೊನೆಗೆ ನಮಗೆ 50% ಅನುದಾನದಲ್ಲಿ ಕೊಡಬೇಕು. ಸೊ ಬಾಡಿಗೆ 10,000 ರೂಪಾಯಿ ಇದ್ರೆ ನಮ್ಗೆ 5,000 ರೂಪಾಯಿ, ಅದರಂತೆ 7,000 ಚಿಲ್ಲರೆ ಇದ್ದಂಥ ಗೋಡನ್ನ 3,600 ಚಿಲ್ಲರೆಗೆ ನಮಗೆ ಗೋಡನ್ನ ಕೊನೆಗೆ ಈಗ 3 ತಿಂಗಳಿಂದ ಮಾಡಿಕೊಟ್ಟಿದ್ದಾರೆ. APMC ಗೋದಾಮು ತಗೋಬಹುದು ಅನ್ನೋ ವಿಚಾರ ಹೇಗೆ ಗೊತ್ತಾಯ್ತು ತಮಗೆ? ನಾವು ಪ್ರತಿ ಮೀಟಿಂಗ್ಗಳಿಗೆ ಮಂಡ್ಯದಲ್ಲಿ ಅಟೆಂಡ್ ಆಗ್ತಾ ಇರ್ತೀವಿ ಸರ್. ಏನು ಮೀಟಿಂಗು? ನಮ್ಮ FAO CEO ಮತ್ತು ಅಧ್ಯಕ್ಷರನ್ನ ಮೀಟಿಂಗ್ ಕರೀತಾ ಇರ್ತಾರೆ. ಅವ್ರಿಗೆ ಪ್ರತಿಯೊಂದು ಗಮನಕ್ಕೆ ಏನೇನಿದೆ, ಸವಲತ್ತುಗಳು ಏನೇನಿಲ್ಲ ಎಲ್ಲ ಹೇಳಬೇಕು ಅಂತ. ಯಾಕೆಂದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಮ್ಮಲ್ಲಿ ವಿಚಾರವಾದಿಗಳು, ಪ್ರತಿಯೊಂದು ಕಂಪ್ನಿಗಳು ಮತ್ತು ಇದು ಬೇರೆ ಬೇರೆ ತಜ್ಞರು ಬರ್ತಾರೆ, ಅವ್ರ ಮುಖಾಂತರ ಎಲ್ಲ ತಿಳ್ಕೊಂಡಿದ್ದು. ಸರಿ, ಹಾಗಾಗಿ ಅದು ಮಾಡ್ದು. ಈಗ ತಾವು ಮೌಲ್ಯವರ್ಧನೆ ಮತ್ತು ಮಾರಾಟ ಇದೇ ತಮ್ಮ ಉದ್ದೇಶ? ಹೌದು ಸರ್. ಅಂದ್ರೆ ರೈತರ ಉತ್ಪನ್ನಗಳನ್ನ ಖರೀದಿ ಮಾಡಿ ಮಾರಬೇಕು ಅನ್ನೋದು ಗಮನ ಹರಿಸಿದ್ರೆ? ಹೌದು ಸರ್, ಗಮನ ಹರಿಸಿದೀವಿ. ಸೊ ನಮ್ಮಲ್ಲಿ ಏನಾಗಿದೆ, ಮೇಜರ್ ಆಗಿ ಕೊಬ್ಬರಿನ ತೆಗೆದು ನಾವು ಮಾರೋದಕ್ಕೆ ಇವತ್ತು ತುಂಬಾ ದೊಡ್ಡ ಕಷ್ಟ ಇದೆ ಸರ್. ಯಾಕೆ ಅಂತ ಅಂದ್ರೆ, ನಮ್ಮ ರೈತರುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವತ್ತು ಕೊಬ್ಬರಿ ಹೊಡೆದು ಮಾರ್ಕೆಟ್ ಬಿಟ್ರೆ ಅವನು 15 ದಿವಸದಿಂದ 1 ತಿಂಗಳು ಕಾಯ್ತಾನೆ. ಯಾವತ್ತು ಬೆಲೆ ಅಪ್ ಆಗುತ್ತೆ ಅವತ್ತ ಅಲ್ಲಿ ಬಿಡ್ತಾನೆ. ಬಟ್ ನಮ್ಮಲ್ಲಿ ಆ ಥರದ್ದು ವ್ಯವಸ್ಥೆ ಇಲ್ಲ. ಇವತ್ತೇನಿದೆ ಮಾರ್ಕೆಟಿಂಗ್ ರೇಟ್ ಅವ್ರು ನಮಗೆ ಕೊಡಬೇಕು, ನಾವು ಅದನ್ನು ಮಾರಿಬಿಡ್ಬೇಕು. ಬಟ್ ನಮ್ಮ ರೈತರು ಅದಕ್ಕೆ ಹೋಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ತೆಂಗಿನಲ್ಲಿ ಬೇರೆ ಬೇರೆ ಏನೇನು ಮಾಡ್ಬೋದು ಅಂತ ಹುಡುಕೊಂಡು ನಾವು ಅದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋದಕ್ಕೆ ಹೊರಟು, ಈ ಕೊಬ್ಬರಿ ಅಥವಾ ಕಾಯಿ ನಮಗೆ ಹಿಂಸೆ, ಅದ್ರ ಬದಲಿಗೆ ತೆಂಗಲ್ಲಿ ಇನ್ನೂ ಹೆಚ್ಚು, ಯಾಕೆ ಇವನು ಕೊಬ್ಬರಿನೇ ಯಾಕೆ ಕಾಯಬೇಕು ರೈತರು, ಎಳ್ನೀರೇ ಯಾಕೆ ಮಾಡ್ಕೋಬೇಕು, ಅದಕ್ಕಿಂತ ಹೆಚ್ಚು ಯಾಕೆ ಲಾಭ ಕೊಡಬಾರ್ದು? ಈಗ ಎಳ್ನೀರಿಗೆ ವಿಪರೀತ ರೇಟ್ ಇದೆಯಲ್ಲ ಸರ್. ನಾವು ಅನ್ಕೊಂಡಿದ್ದೀವಿ ಒಂದು ಮರದಿಂದ 100-125 ಎಳ್ನೀರು ಬರುವತ್ತಿಗೆ ಅದು ಒಳ್ಳೆ ತುಂಬ ಅತ್ಯುನ್ನತವಾದ ತೋಟದಲ್ಲಿ 150 ಎಳ್ನೀರು ಬರ್ಬೋದು ಒಂದು ವರ್ಷಕ್ಕೆ. ಅಷ್ಟೇನಾ? ಅಷ್ಟೇ ಸರ್. ಕಾಯಾದ್ರೆ ಎಷ್ಟು ಬರುತ್ತೆ? ಅದು ಅಷ್ಟೇನೆ ಸರ್, ಎಷ್ಟು ಎಳ್ನೀರು ಬರುತ್ತೆ ಅಷ್ಟೇ ಕಾಯಿ ಬರೋದು. ಕೊಬ್ಬರಿ ಆದರೆ ಎಷ್ಟು ಕ್ವಿಂಟಲ್ ಬರ್ಬೋದು ಸರ್? 1,000 ಕೊಬ್ಬರಿ ಹಾಕಿದ್ರೆ 140-160 ಕೆಜಿ ಕೊಬ್ಬರಿ ಬರ್ತಾ ಇದೆ. ಒಳ್ಳೆ ತೋಟ ಆದರೆ, ಒಳ್ಳೆ ತೋಟ ಆದರೆ, ನೀರಾವರಿ ಆಗಿದ್ರೆ. ನೀರಾವರಿ ಇಲ್ಲ ಅಂದರೆ 1,000 ಕೊಬ್ಬರಿಗೆ 130 ಕೆಜಿ ಬರೋದು ಸುಸ್ತು. ಆಯ್ತು, ಎಳ್ನೀರು ಕತೆ ಹೇಳಿ. 150 ಎಳ್ನೀರು ಬರುತ್ತೆ. ಬರುತ್ತೆ. ಆಮೇಲೆ ನಮ್ಮ ಭಾಗದ್ದು ಮೊದಲೇ ನಾನು ಹೇಳಿದಂಗೆ ನಿಮಗೆ ಡ್ರೈಲ್ಯಾಂಡ್ ಏರಿಯಾ, ಹೆಚ್ಚು ದಪ್ಪ ಸೈಜ್ ಬರಲ್ಲ, ಸ್ವಲ್ಪ ಸೈಜ್ ಬರಲ್ಲ. ಅದರೊಳಗೂ ಏನು, ಬ್ರೋಕರ್ಗಳು ಅವ್ರದೇ ಆದಂಥ ಒಂದು ರೇಟು, ಅವ್ರು ಕೇಳಿದ ಬೆಲೆಗೆ ಕೊಡಬೇಕು. ಹಂಗೆ ಕೊಟ್ಟರು ಇವತ್ತೇನು ಅಮ್ಮಮ್ಮ ಅಂದರೆ, ಒಂದು ತೆಂಗಿನ ಮರದಿಂದ 4-5 ವರ್ಷ ಮಾಡೋಕ್ಕಾಗೋದಿಲ್ಲ ರೈತ. 40-50 ರೂಪಾಯಿ ಎಲ್ಲ ಇದೆ ಅಂತಾರೆ ಎಳ್ನೀರಿಗೆ ಸರ್. ಅದು ಮಾರ್ಕೆಟ್ ರೇಟು. ಒಂದು ಎಳ್ನೀರನ್ನ ಮರದಿಂದ ಕೆಳಕೆಲ್ಸಕ್ಕೆ 3 ರೂಪಾಯಿ ಚಾರ್ಜು, ಅದನ್ನು ಎತ್ತಿ ಲೋಡ್ ಮಾಡಿ ಮಾರ್ಕೆಟ್ಗೆ ಹೋಗೋದ್ರೊಳಗೆ ಒಂದು ಎಳ್ನೀರಿಗೆ 5-6 ರೂಪಾಯಿ ಖರ್ಚು ಬರ್ತಾ ಇದೆ. ಸರಿ, ಹಾಗಾದ್ರೆ ಎಳ್ನೀರು ಮಾಡ್ತಾ ಇಲ್ಲ ನೀವು? ಇಲ್ಲ ಸರ್. ಮತ್ತೆ ಏನು ಮಾಡ್ತೀರಾ ನೀವು ಈಗ? ಅದೇ, ಈ ಎಳ್ನೀರು ಬದಲಾಗಿ ನೀರ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೋತಾ ಇದ್ದೀವಿ. ಹೌದಾ? ಎಲ್ಲಿ ನೋಡ್ಕೋ ಬಂದಿದ್ದೀರಿ ಸರ್? ನಾವು ಉಡುಪಿನಲ್ಲಿ ಉಕಾಸ ಕಂಪನಿ ಅಂತ ಇದೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಜಪ್ತಿನಲ್ಲಿ ಸತ್ಯನಾರಾಯಣ ಉಡುಪ ಅಂತ ಒಂದು ಕಂಪ್ನಿ ಓಪನ್ ಮಾಡಿದ್ದಾರೆ ಅಧ್ಯಕ್ಷರು, ಅವರ ಕಂಪ್ನಿಗೆಲ್ಲ ವಿಸಿಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾವು CPCRI ಕಾಸರಗೋಡು ಅಲ್ಲಿ ಡಾಕ್ಟರ್ ಬಾಲಚಂದ್ರ ಹೆಬ್ಬಾರ್ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಎಲ್ಲ ಒಂದು ದಿನದ ನಮ್ಮ ರೈತರನ್ನ 50 ಜನಗಳನ್ನ ಕರ್ಕೊಂಡೋಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ಇದು ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ಅವರ ಸಲಹೆ ಪಡ್ಕೊಂಡು ಅದರಿಂದ ಏನೇ ಬೆನಿಫಿಟ್ಸ್ ಇದೆ ಇವೆಲ್ಲ ತಿಳ್ಕೊಂಡು ಬಂದು ಅದನ್ನೇ ನೋಡಿದ್ರಿ ಹೇಳಿ. ಉಡುಪಿನಲ್ಲಿ ನೀರ ಮಾಡ್ತಿರ್ತಕ್ಕಂಥದ್ದನ್ನ ಒಂದು ನೋಡ್ದು, ಜೊತೆಯಲ್ಲಿ ಉಪ ಉತ್ಪನ್ನಗಳಾಗಿ ಸೊ ನೀರ ಉಳ್ಕೋತು ಎಕ್ಸಸ್ ಆಗಿ ಅಂತ ಅಂದಾಗ ಬೆಲ್ಲ ಮತ್ತೆ ಸಕ್ಕರೆ ನೀರಾದಿಂದ ಮತ್ತೆ ಹನಿ ಅಂದ್ರೆ ಅದನ್ನ ಒಂದು ಮಿಡಲಲ್ಲಿ ಎತ್ತಿದಾಗ ಅದು ಒಂದು ಜೇನಲ್ಲಿ ಏನ್ ಸಿಹಿ ಇರ್ತದೆ ಆ ತರ ತೆಂಗು ಹನಿ ಅಂತ ಅದನ್ನ ಮಾರ್ತಾ ಇದ್ದಾರೆ. ಅದನ್ನು ಅಲ್ಲೇ ಮಾಡ್ತಾ ಇದ್ದಾರೆ, ಅದನ್ನು ನೋಡ್ಕೊಂಬಂದು ಅದಾದ ನಂತರದೇ ಸಕ್ಕರೆ ಮತ್ತೆ ಬೆಲ್ಲ. ಅದಕ್ಕೊಂದು ಪ್ರೊಸೆಸಿಂಗ್ ಯೂನಿಟ್ ತರ ಹಾಕ್ತಾರೆ. ಹೌದು ಸರ್, ಅಲ್ವಾ? ಹೌದು, ಅದನ್ನು ಹಾಕೊಂಡಿದ್ದಾರೆ ಅವರು. ಹೌದು ಸರ್. ಎಲ್ಲಿ ಹೇಳಿದ್ರಿ ಜಾಗ? ಉಡುಪಿನಲ್ಲಿ, ಜಪ್ತಿ ಅಂತ. ಕಂಪನಿ ಹೆಸರೇನು? ಉಕಾಸ ಕಂಪನಿ ಅಂತ. ಅದರದ್ದು ಕೊಕೊನಟ್ ಅಂಡ್ ಆಲ್ ಸ್ಪೈಸಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ ಮಾಡ್ಕೊಂಡಿದ್ದಾರೆ. ಅದು ಬಟ್ ಒರಿಜಿನಲ್ ಅವ್ರದ್ದು ಉಕಾಸ ಕಂಪನಿ ಅಂತ ಇದೆ. ಆಯಿತು, ಈಗ ಅಲ್ಲಿ ಚೆನ್ನಾಗಿ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಎಷ್ಟು ಜನ ರೈತರಿದ್ದಾರೆ? ಉತ್ಪನ್ನಗಳ ಮಾರಾಟ ಎಲ್ಲ ಚೆನ್ನಾಗಿ ಆಗ್ತಿದೆಯಾ? ತುಂಬ ಚೆನ್ನಾಗಿ ಆಗ್ತಾ ಇದೆ ಸರ್. ಈಗ ಅವರಲ್ಲಿ ಕೊಡೋದಕ್ಕೆ ಆಗ್ತಾ ಇಲ್ಲ, ಬರೀ ನೀರ ಒಂದನ್ನು ಸಪ್ಲೈ ಕೊಡೋಕೆ ಆಗ್ತಾ ಇಲ್ಲ. ಹೇಗೆ ಮಾಡ್ತಾರೆ, ಹೇಗೆ ತೆಗಿತಾರೆ ನೀರ ಅಲ್ಲಿ? ಸರ್, ಐಸೋಲೇಟೆಡ್ ಬಾಕ್ಸ್ಗಳನ್ನ ಹಾಕಿ ನೀರ ತೆಗಿಬೇಕು ಸರ್. ನಮ್ಮಲ್ಲಿ ನಮ್ಮ ರೈತರುಗಳು ನೀರ ನೀರ ಅಂತ ಹೇಳ್ತಿದ್ದಾರಲ್ಲ, ಅದು ನೀರ ಅಲ್ಲ, ಅದು ತಪ್ಪು, ಅದು ಕಾನೂನು ಬಾಹಿರ. ಐಸೋಲೇಟೆಡ್ ಬಾಕ್ಸ್ಗಳನ್ನ ತಗೊಂಡೋಗಿ ತೆಂಗಿನ ಮರದಲ್ಲಿ ಐಸ್ ಮಡಗಿ ಒಳಗಡೆ ಫುಡ್ ಕ್ವಾಲಿಟಿ ಪೇಪರ್ನ ಹಾಕಿ ಒಂಬಾಳೆನ ಅದನ್ನ ಕಟ್ ಮಾಡಿ, ಅದೊಂದು ಸ್ಕಿಲ್ ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಆ ಥರ ಮಾಡಿ ಒಂದು ದಿನಕ್ಕೆ ಒಂದು ಒಂಬಾಳೆಯಿಂದ ಒಂದರಿಂದ ಎರಡು ಲೀಟರ್ ವರೆಗೂ ನೀರು ಅದರೊಳಗಡೆ ಶೇಖರಣೆ ಆಗುತ್ತೆ. ಅದು 5 ಡಿಗ್ರಿ ಒಳಗಡೆ ಇದ್ರೆ ಬ್ರೌನ್ ಕಲರ್ನಲ್ಲಿ ಬರುತ್ತೆ. ಅದು ತುಂಬ, ಹೌದು ಸರ್, ಅದು ತುಂಬ ಚೆನ್ನಾಗಿರ್ತದೆ. ಅದರಲ್ಲಿ ಯಾವುದೇ ಒಂದು ಕೆಮಿಕಲ್ಲು ಮಿಕ್ಸ್ ಆಗಿರಲ್ಲ. ಅಂದ್ರೆ ಪ್ರತಿ ದಿವಸ ತೆಗಿಬೇಕಾಯ್ತು? ಪ್ರತಿದಿನ ಟ್ಯಾಪಿಂಗ್ ಮಾಡ್ಬೇಕು ಸರ್. ಹೌದಾ? ಹೌದು ಸರ್. 365 ದಿವಸನೂ ಬರುತ್ತಾ? ಹೌದು ಸರ್. ಒಂದು ಒಂಬಾಳೆ 40-45 ದಿನದವರೆಗೆ ಕೊಡುತ್ತೆ, ಮತ್ತೆ ಇನ್ನೊಂದು ಒಂಬಾಳೆ ಸ್ಟಾರ್ಟ್ ಆಗುತ್ತೆ. ಸರಿ, ಈಗ ಮರ ಹತ್ತದು, ಕುಯ್ಯೋದು, ಕಟ್ಟೋದು ಇವೇ ಆಗೋಗ್ಬಿಡುತ್ತವಲ್ಲ ಕೆಲಸ? ಪ್ರತಿದಿನ ನಾವು ರೈತರು ಅಂದರೆ ಕೆಲಸ ಮಾಡಲೇಬೇಕಲ್ವ ಸರ್? ಅಲ್ಲ, ದೊಡ್ಡ ದೊಡ್ಡ ಮರಗಳನ್ನು ಹತ್ತೋದು, ಇಳಿಯೋದು, ಅದಕ್ಕೆಲ್ಲ ಯಂತ್ರಗಳು ಬೇಕು, ವ್ಯವಸ್ಥೆ ಬೇಕು. ನಾನು ಈಗ ಏನು ಯೋಚನೆ ಮಾಡಿದ್ದೀನಿ ಅಂದರೆ, ನಾವು ಮೊದಲೇ ಇಟ್ಟು ಕೈ ಹಾಕ್ತಾ ಇರೋದ್ರಿಂದ ಅತಿ ಎತ್ತರದ ಮರಗಳು ಬೇಡ. ಅವ್ರೇನು ಮಾಡಿದ್ದಾರೆ, ಪ್ರತಿ ಮರಗಳಿಗೆ ಟೈರ್ಗಳನ್ನ ಕಟ್ಕೊಂಡು ಟೈರ್ ಬ್ಯಾಲೆನ್ಸ್ ಮೇಲೆ ಮೇಕ್ ಹೋಗ್ತಾ ಇದ್ದಾರೆ. ನಾವು ಆ ಥರ ಬೇಡ, ಒಂದು 20 ಅಡಿ ಒಳಗಡೆ ನಮ್ಮ ಭಾಗದಲ್ಲಿ 20-25 ಅಡಿ ಮರಗಳು ತುಂಬ ಇದೆ. ಆ ಮರದಲ್ಲಿ ಏಣಿ ಹಾಕೊಂಡು ಮಾಡ್ಬೋದು. ಸೊ ಉದಾಹರಣೆ, ತಮಿಳ್ನಾಡಿನಲ್ಲಿ ಮಾಡ್ತಾ ಇದ್ದಾರೆ, ವೇಲಗನ್ ಪ್ರೊಡ್ಯೂಸರ್ ಕಂಪನಿ ಅಂತ ಸತ್ತಿ ತಾಲೂಕ್ನಲ್ಲಿದೆ, ಅಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ಭೇಟಿ ಕೊಡ್ತಾ ಇದೀವಿ. ಸರಿ, ಈಗ ಇಲ್ಲೇ ತಿಳ್ಕೊಂಬಂದ್ರೆ ಸಿ ಪಿ ಸಿ ಆರ್ ಐನಲ್ಲಿ ತೆಂಗಿನಲ್ಲಿ ಏನೇನು ಪ್ರಾಡಕ್ಟ್ಗಳನ್ನ ಮಾಡ್ಬೋದು? ತೆಂಗಿನಲ್ಲಿ ಎಳನೀರು ಮತ್ತೆ ಕಾಯಿಗಿಂತ ಹೆಚ್ಚು ಲಾಭ ಬರ್ತಕ್ಕಂಥದ್ದು ರೈತನಿಗೆ ಏನಿದೆ? ಏನಿದೆ? ಇದೆ ನೀರ. ನೀರ ಬಿಟ್ರೆ? ನೀರ ಬಿಟ್ರೆ ಮತ್ತಿನ್ನೇನಿಲ್ಲ ಸರ್. ಹೌದಾ? ಫೈನಲ್ ಸ್ಟೇಜ್ ನೀರನೇ. ಈಗ ಹಾಗಾದ್ರೆ ನೀವು ನೀರ ಉತ್ಪಾದನೆ ಮಾಡಬೇಕು ಅಂತಿದ್ದೀರಿ. ನೀರ ಉತ್ಪಾದನೆ ಮಾಡೋದಕ್ಕೆ ಎರಡು ಕಾರಣ. ಒಂದು, ರೈತನಿಗೆ ಆದಾಯ. ಎರಡು, ಕನ್ಸೂಮರ್ಗೆ ಒಳ್ಳೆಯ ಪಾನೀಯ ಕೊಡಬೇಕು ಅಂತ. ಯಾಕೆ ಅಂದರೆ, ಇವತ್ತ ಭೂಮಿ ಮೇಲಿರ್ತಕ್ಕಂಥ ಯಾವುದೇ ನೀವು ಪಾನೀಯ ತಗೊಂಡ್ರು ಎಲ್ಲ ಕೆಮಿಕಲೈಸ್ ಎಳ್ಳೀರು ಅಂದ್ಬಿಟ್ಟು. ಅದೇ, ಇದರಲ್ಲಿ 17 ಅಮಿನೋ ಆಮ್ಲಗಳಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚು ಈ ನೀರಾದಲ್ಲಿದೆ. ಆದ್ದರಿಂದ ನಾವು ರೈತರಿಗೆ ಕೊಡೋದ್ರಿಂದ ಅವನ ಹಾಸ್ಪಿಟಲ್ ಖರ್ಚುಗಳು ತುಂಬ ಕಡಿಮೆ ಆಗುತ್ತೆ. ಈಗ ಸಾಮಾನ್ಯವಾಗಿ ಮಡಿಕೆ ಕಟ್ಬಿಟ್ಟು ಇಳಿಸ್ತಾರಲ್ಲ, ಅದು ನೀರ ಅಲ್ಲ ಅಂತ ನೀವು ಹೇಳೋದು? ಅದು ಎಂಡ ಸರ್, ಅದು ಕಾನೂನು ಬಾಹಿರ ಅಲ್ವೇ? ಈ ತರ ಮಾಡಿದ್ರೆ ಅದು ನೀರ. ಹೌದು ಸರ್. ಇದಕ್ಕೆ ನೀವು ಪರ್ಮಿಷನ್ ತಗೋಬೇಕಾಗತ್ತೆ ಅಬಕಾರಿ ಇಲಾಖೆಯಿಂದ? ಅಬಕಾರಿ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, DC ಅವ್ರ ಪರ್ಮಿಷನ್ನು, SP ಅವ್ರ ಪರ್ಮಿಷನ್ನು, ತುಂಬಾ ಇಲಾಖೆಗಳ ಪರ್ಮಿಷನ್ ತಗೋಬೇಕು ಸರ್. ಹೌದಾ? ಮತ್ತೆ ಆ ಪರ್ಮಿಷನ್ಗೆ ಓಡಾಡಬೇಕಾಗತ್ತಲ್ಲ ನೀವು. ಹೌದು ಸರ್. ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಇವತ್ತಿಗೂ ಪರ್ಮಿಷನ್ ಇರತಕ್ಕಂಥ 4 ಕಂಪನಿಗಳು. ಮನೋಹರ್ ಮಸ್ಕೆ ಅವ್ರದ್ದು. ಹೌದು. ಅದನ್ನ ಹೋಗಿ ನೋಡ್ಕೊಂಡ್ ಬಂದಿದ್ದೀರಾ? ಇಲ್ಲ ಸರ್, ನೋಡಕ್ ಹೋಗಿಲ್ಲ. ನೋಡಕ್ ಹೋಗಿ ನೋಡ್ಲಿಲ್ಲ ಸರ್. ಇನ್ನೊಂದು ಮೊಳಕಾಲೂರು ವೀರಭದ್ರಪ್ಪನವ್ರದ್ದು ಇದೆ, ಅದೇ ನಮ್ಮ ಹುಡುಗನೆ ನಾನು ಹೇಳಿದ್ನಲ್ಲ, ಬಿಜಿಕೆರೆ ವೀರಭದ್ರಪ್ಪ, ಬಿಜಿಕೆರೆ ಮೊಳಕಾಲೂರು ತಾಲೂಕು. ಹೌದು ಸರ್, ಅದು ನೋಡಿದೆ. ಅದಾದ ನಂತರ ನಮ್ಮ ಹಿಡಿಯೂರಿನಲ್ಲಿ ಮಹೇಶ್ ಅಂತ ಗಂಗಾಧರಯ್ಯನವ್ರ ಮಗ ಅವರು ಮಾಡ್ತಾ ಇದ್ದಾರೆ. ಅವ್ರನ್ನ ಕಳೆದ ತಿಂಗಳು ನಮ್ಮ ಹೋಟೆಲ್ ಮಯೂರದಲ್ಲಿ ಮೀಟಿಂಗ್ ಕರೆದಿದ್ದು. ಅವ್ರು ಯಾವುದೋ ಫ್ಲೈಟ್ ನಂದು ಬುಕ್ ಆಗ್ಬಿಟ್ಟಿದೆ, ಆ ಡೇಟಿಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದರು. ನಾವು ಮಂಡ್ಯ ಜಿಲ್ಲೆ ರೈತ ಉತ್ಪಾದಕರ ಎಲ್ಲರನ್ನೂ ಕರೆದು, ಕಂಪನಿಗಳ ಅಧ್ಯಕ್ಷರುಗಳು ಮತ್ತು CEO ಕರೆದು, ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಅಶೋಕ್ ಸರ್ನು ಕರೆದು, ಇದ್ರ ಬಗ್ಗೆ ಒಂದು ನೀರನ್ನು ತರಿಸಿ ಜನಗಳಿಗೆ, ಅವ್ರಿಗೆ ನೀರ ಕುಡಿಸಿ ಜೊತೆಯಲ್ಲಿ ನೀರ ಇಳಿಸೋ ಬಾಕ್ಸ್ಗಳು ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಪೂರ್ತಿ ಮನವರಿಕೆ ಮಾಡಿ, ನೀರ ಯಾರು ಮಾಡ್ತಾ ಇದ್ದಾರೆ ಟೆಕ್ನಿಷಿಯನ್ ಅವ್ರನ್ನೂ ಕರ್ಕೊಂಬಂದು ಅವ್ರ ಕಡೆಯಿಂದನೂ ಸಲಹೆ ಕೊಡಿಸಿ, ಈಗ ಒಕ್ಕೂಟಕ್ಕೆ ನೀರ ಲೈಸೆನ್ಸ್ನ ತಗೋಬೇಕು. ನಾವು ಒಬ್ಬರೇ ಕಂಪ್ನಿಯವ್ರು ನಾವು ತಗೊಳಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ನಾವು ಒಕ್ಕೂಟ ಆದರೆ ನಮಗೆ ಈಸಿ ಇರುತ್ತೆ, ಒಗ್ಗಟ್ಟಲ್ಲಿ ಬಲ ಇದೆ ನನಗೆ. ನಮ್ಮ ಒಕ್ಕೂಟಕ್ಕೆ ಹೋದರೆ DC ಅವರು ರೆಡಿ ಇದ್ದಾರೆ, ಅಬಕಾರಿ DC ಅವರು ಸೈನ್ ಹಾಕ್ಕೊಡ್ತಾರೆ. ಹೌದಾ? ಹೌದು ಸರ್. ಅಂದ್ರೆ ಈಗೆಲ್ಲ ಲೈಸೆನ್ಸ್ ಪಡೆಯೋ ಪ್ರಕ್ರಿಯೆನಲ್ಲಿ ಇದ್ದೀರಿ? ಹೌದು ಸರ್. ಮತ್ತೆ ಇಳಿಸೋದು, ಬಾಕ್ಸ್ಗಳ ಸಪ್ಲೈ, ಇವನ್ನೆಲ್ಲ ಹೇಗೆ, ಎಲ್ಲಿಂದ ತರಬೇಕಾಗ್ತದೆ ಇವನ್ನೆಲ್ಲ? ಇದು ಸರ್ ಮಂಗಳೂರಿನಲ್ಲಿ ಒಂದು ಕಂಪ್ನಿ ಇದೆ, ಐಸೋಲೇಟೆಡ್ ಬಾಕ್ಸ್ ಮಾಡ್ತಕ್ಕಂಥದ್ದು, ಅಲ್ಲೊಂದಿದೆ. ಅದು ಬಿಟ್ಟರೆ ತಮಿಳ್ನಾಡಿನಲ್ಲಿದೆ. ನಾವು ಬಜೆಟ್ಗಳನ್ನ ಲೆಕ್ಕಾಚಾರ ಹಾಕೊಂಡು ಯಾವ್ದು ಬೆಸ್ಟು ಅದನ್ನ ನೋಡಿ ನಾವು ಮಾಡಬೇಕು. ಮಾರಾಟ ಹೇಗೆ? ಮಾರಾಟ ನಮ್ಮದೇ ಆದಂಥ ಔಟ್ಲೆಟ್ಗಳು ಮಾಡಬೇಕು ಅಂತ ಇದ್ದೀನಿ ಸರ್. ಯಾಕೆ ಅಂದರೆ ನಮ್ಮದೇ ಆದಂಥ ಔಟ್ಲೆಟ್ಗಳು ಮಾಡ್ಕೊಂಡು ಹೋದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇವತ್ತು ನಿರುದ್ಯೋಗ ಸಮಸ್ಯೆ ತುಂಬ ಇದೆ. ಅದನ್ನು ಈಗ ಒಬ್ಬರು ಹೆಣ್ಮಗಳು ಬಿಟ್ಟು ಅಲ್ಲಿ ಒಂದು ನಾವು ಶಾಪ ಕೊಟ್ಟರೆ ಆರಾಮ್ಸೆಯಾಗಿ ಅವ್ರಿಗೂ ಒಂದು ಉದ್ಯೋಗ ಸಿಕ್ತಂಗೆ ಆಯ್ತದೆ. ಜನ ಕುಡಿತಾರೆ ಅಂತೀರಾ? 100% ಕುಡಿತಾರೆ ಸರ್. ಅವರಿಗೆ ನಾವು ಏನಾಗಿದೆ ಅಂದರೆ ಜನಗಳಿಗೆ ತಿಳುವಳಿಕೆ ಕಡಿಮೆ ಆಗಿದೆ ಇದ್ರ ಬಗ್ಗೆ. ನೀರ ಅಂದ್ರೆ ಎಂಡ ಅಂತ ಒಂದು ಬಂದ್ಬಿಟ್ಟಿದೆ ಅಲ್ವಾ, ಅದನ್ನ ಹೋಗ್ಲಾಡಿಸ್ಬೇಕು. ಹೋಗ್ಲಾಡಿಸೋದು ಈಗ ಅದಕ್ಕಾಗಿ ನಾನು ಮೊದಲನೇದಾಗಿ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆನೇ ಒಂದು ಔಟ್ಲೆಟ್ ಓಪನ್ ಮಾಡಬೇಕು ಅಂತ. ಆಸ್ಪತ್ರೆ ಹತ್ರನೇ ಒಂದು ಔಟ್ಲೆಟ್ ಓಪನ್ ಮಾಡಬೇಕು. ಸರಿ, ಯಾಕೆಂದ್ರೆ ಇದರಿಂದ ಆಲೋಚನೆ. ಹೌದು ಸರ್, ಯಾಕೆಂದ್ರೆ ಆರೋಗ್ಯದ ಮೇಲೆ ಆಗ್ತಕ್ಕಂತ ಪರಿಣಾಮಗಳು ನಾವು ನೋಡ್ಬೇಕಲ್ವಾ. ಇವತ್ತು ಎಷ್ಟೋ ಅಲ್ಲಿ ಶುಗರ್ ಪೇಷಂಟ್ ಇದ್ದಾರೆ, ಇದನ್ನ ನಿತ್ಯ ಕುಡಿಯೋದ್ರಿಂದ ಶುಗರು ಆಟೋಮೆಟಿಕ್ ಡೌನ್ ಆಗ್ತಾ ಇದೆ ಸರ್. ಈಗ ಆಲ್ರೆಡಿ ನಾನು ಈ ಒಂದು ತಿಂಗಳಿಂದ ರಿಸರ್ಚ್ ಮಾಡ್ತಾ ಬರ್ತಾ ಇದೀವಿ. ಹೆಚ್ಚು ಇಲ್ಲ ಸರ್, ಈಗ ನಾವು ಬೇರೆಯವ್ರ ಮೇಲೆ ಮಾಡ್ತಾ ಇಲ್ಲ ಸರ್. ನಮಗೆ ಬೇಕಾದವರು ಈಗ ನಮ್ಮ ರಿಲೇಷನ್ಸ್ ಯಾರು ಇದ್ದಾರೆ ಅಥವಾ ನಮ್ಮಲ್ಲಿ ಪೇಷಂಟ್ ಇದ್ದಾರೆ, ನೀವು ಒಂದು ವಾರ ಕುಡೀರಿ, ಚೆಕ್ ಮಾಡ್ಸೋಣ. ಒಂದು ವಾರ ಕುಡೀರಿ ಮತ್ತೆ ಚೆಕ್ ಮಾಡೋಣ. ನೀವು ಇಲ್ಲಿ ಇಳಿಸ್ತಾನೆ ಇಲ್ಲ, ಎಲ್ಲಿಂದ ತರಿಸ್ತೀವಿ ಸರ್? ಹೊರಗಡೆಯಿಂದ ತರಿಸ್ತಾ ಇದ್ದೀನಿ ಸರ್. ತರಿಸ್ತಾ ಇದ್ದೀರಿ? ಸರಿ, ಏನು ಧಾರಣೆಗೆ ಸರ್ ನಿಮಗೆ ಅಲ್ಲಿ? ನಮಗೆ 140 ರೂಪಾಯಿ ಕೊಡ್ತಾರೆ ಇಲ್ಲಿ. ಇಲ್ಲಿ ಬರೋತಿ 160 ರೂಪಾಯಿ ಬೀಳ್ತಾ ಇದೆ. ಈಗ ನೀವಾದ್ರೂ ಅದೇ ದಾರಕ್ಕೆ ಮಾರಬೇಕಾಗ್ತದ ಪ್ಯಾಕಿಂಗು? ಇಲ್ಲ ಸರ್, ನಾನೀಗ ಮಂಗಳೂರಿನ ಜೊತೆ ಒಂದು ಟೈಪ್ ಮಾಡ್ಕೋತಾ ಇದ್ದೀನಿ. ಕೆನರಾ ಕೋಕೋನಟ್ ಪ್ರೊಡ್ಯೂಸರ್ ಕಂಪನಿ ಅಂತ ಒಂದಿದೆ, ಅವ್ರಿಗೆ ಡೈಲಿ 1,000 ಲೀಟ್ರ್ ನೀರು ನೀರಾಗಬೇಕಾದ್ರೆ ಕೊಟ್ಟು ತಗೋತೀವಿ ಅಂತ ಅವರು 100-120 ರೂಪಾಯಿಗೆ ಕೇಳ್ತಾ ಇದ್ದಾರೆ. ಹೌದಾ? ಈಗ ನೀವೇ ಇಲ್ಲಿ ಮಾಡೋದೇ ಆದರೆ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಥರ ಹಾಕಬೇಕು, ಪ್ಯಾಕಿಂಗ್ ಘಟಕ ಒಂದು ಹಾಕಬೇಕು. ಹೌದು ಸರ್. ಇದಕ್ಕೆಲ್ಲ ಬಂಡವಾಳ ಯಾರು ತೊಡಗಿಸ್ತಾರೆ? ಇದಕ್ಕೆ ಬಂಡವಾಳ ಬ್ಯಾಂಕ್ನಿಂದ ಸಾಲ ಮಾಡಬೇಕು. ನೀವೇ ಮಾಡ್ತೀರಾ? ನಾವು ಮಾಡಬೇಕು. ಮತ್ತು ಕೆಲವು ಇದಕ್ಕೆ ಈ ಪ್ರಾಜೆಕ್ಟ್ಗೆ ಕೆಲವೊಂದು ಸಬ್ಸಿಡಿಗಳಿದೆ. ಆ ಸಬ್ಸಿಡಿಗಳು ಎಲ್ಲೆಲ್ಲಿದೆ? ನಮ್ಮ ಕೋಕೋನಟ್ ಡೆವಲಪ್, ಕೋಕೋನಟ್, ಅದೇ ಸರ್, ಸಂಪರ್ಕ ಮಾಡಿದ್ದೀರಾ? ಮಾಡಿದ್ದು ಸರ್, ಅವ್ರನ್ನು ಕರೆಸಿದ್ದು. ಅಲ್ಲೇನಾಗಿದೆ ಅಂದರೆ ಗೊಂದಲ ಸೃಷ್ಟಿಯಾಗಿದೆ ಸರ್. ಅವ್ರದ್ದು ಬರೀ 30% ಅಂತ ಹೇಳ್ತಾರೆ ಸಬ್ಸಿಡಿನ. ಈಗ ನಾನು 10 ಲಕ್ಷ ಬಂಡವಾಳ ಹಾಕಿದ್ರೆ ಅವ್ರು 3 ಲಕ್ಷ ಕೊಡ್ತೀನಿ ಅಂದರೆ, ಸೊ ಅವ್ರದ್ದು ಇರೋದು 10 ಲಕ್ಷದವರೆಗೂ 15 ಲಕ್ಷದವರೆಗೂ ಮಾತ್ರ ಕೊಡ್ತೀವಿ ಅಂತಂದರೆ ಅವ್ರ ಸಬ್ಸಿಡಿ ಅಮೌಂಟ್ನ, ಅದಕ್ಕೆ ಮೇಲೆ ನಾವು ಕೊಡೋಕ್ಕೆ ಬರಲ್ಲ ಅಂತ. ಈಗ ಅದಕ್ಕೆ ಬೇರೆ ಬೇರೆ ಇಲಾಖೆಗಳ ಜೊತೆ ಟೈ ಅಪ್ ಆಗಿ ನಮಗೆ ಏನು, ಈಗ ಒಂದು ಜಲಾನಯನ ಇಲಾಖೆದು ಬಿಂಡಿಂಗ್ ನೆಲೆಗೆ 1 ಕೋಟಿ ರೂಪಾಯಿ ಮೇಲೆ ಒಂದು ಪ್ರಾಜೆಕ್ಟ್ ಬಂದಿದೆ ಸರ್. ಅದನ್ನು ಕೋಕೋನಟ್ ಬೇಸಸ್ ಮೇಲೆ ಮಾಡಬೇಕು. ಈಗ ಅದನ್ನು ನಮ್ಮ JD ಸಾಹೇಬ್ರು ಏನು ಹೇಳ್ತಿದ್ದಾರೆ ಅಂದರೆ ಬಿಂಡಿಗೆ ನೆವಿಲೆ ನಾಗ್ತಿಯಲ್ಲಿ ಬೆಳ್ಳೂರು ಜೋಡಿತ್ತು, ಈ 3 ಕಂಪ್ನಿಗಳು ಟೈ ಅಪ್ ಆಗಿ ಮಾಡಿ ನಿಮಗೆ ಬೆನಿಫಿಟ್ ಆಗುತ್ತೆ, ಕೇಂದ್ರ ಬಿಂದು ಕದ್ಬೆಳ್ಳಿ ಮಾಡ್ಕೊಳ್ಳಿ. ಒಳ್ಳೆ ಆಲೋಚನೆ. ಹೌದು ಸರ್. ಆದರೆ ನೀವೆಲ್ಲ ಸೇರ್ಕೋಬೇಕಲ್ಲ. ನಾವು ರೆಡಿ ಇದ್ದೀವಿ ಸರ್. ನಾನು ಆ ಒಂದು ವಿಚಾರದಲ್ಲಿ ರೈತರುಗಳಿಗೂ ಅನುಕೂಲ ಆಗಬೇಕು, ನಮ್ಮ ಕಂಪ್ನಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಈಗ ಅದಕ್ಕೆ ರೆಡಿಯಾಗಿದ್ದೇವೆ. ಈಗ ಸುಬ್ರಹ್ಮಣ್ಯ ಅವರೇ, ಕೆಲವು ಸರಿ ತೆಂಗಿಗೆ ಧಾರಣೆ ಇರುತ್ತೆ, ಕೆಲವು ಸರಿ ಎಳ್ನೀರಿಗೆ ಧಾರಣೆ ಇರುತ್ತೆ, ಕೆಲವು ಸರಿ ಕೊಬ್ಬರಿಗೆ ಧಾರಣೆ ಇರುತ್ತೆ. ಹೌದು ಸರ್. ಹಾಗಾಗಿ ಅದಕ್ಕೂ ಒಂದು ಮಾರುಕಟ್ಟೆ ಸೃಷ್ಟಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ಹೌದು ಸರ್, ಬರ್ತೀನಿ. ಈಗ ಈಗ 90ರ ದಶಕದಿಂದ ತಗೊಳ್ಳೋಣ ಇಲ್ಲಿ ಗಂಟಲು. ಎಷ್ಟಾಗಿದೆ ಸರ್? ಅಲ್ಲ ಅಲ್ಲ, ಕಾಯಿ ರೇಟ್ ಎಷ್ಟಾಗಿದೆ? ಕೊಬ್ಬರಿ ರೇಟ್ ಎಷ್ಟಾಗಿದೆ? ಈಗ ಪ್ರತಿಯೊಬ್ಬರಿಗೂ ನೀರ ಎಳ್ಸಕ್ ಆಗ್ದಲೇ ಇರಬಹುದು. ಹೌದು, ಕೆಲವ್ರನ್ನ ಎಳ್ನೀರನ್ನೇ ಮಾರ್ತೀನಿ ಅನ್ಬಹುದು, ಸದಸ್ಯರ ಬಗ್ಗೆ ನಾನು ಹೇಳ್ತೀನಿ, ಕೆಲವರು ಕಾಯಿ ಮಾರ್ತೀನಿ ಅನ್ಬಹುದು, ಕೆಲವರು ಕೊಬ್ಬರಿನೇ ಮಾರ್ತೀನಿ ಅನ್ಬಹುದು. ಈಗ ನೀವು ಕಂಪ್ನಿಯವರು ಒತ್ತಡ ಹೇರಕ್ಕಾಗಲ್ಲ. ಇಲ್ಲ ಸರ್, ನಾವು ಯಾರಿಗೂ ಈ ಒಂದು ವಿಚಾರದಲ್ಲಿ ಒತ್ತಡ ಹೇರೋದಿಲ್ಲ. ಮತ್ತೆ ಅದಕ್ಕೂ ಕೂಡ ನೀವು ಮಾರುಕಟ್ಟೆ ಸೃಷ್ಟಿ ಮಾಡ್ಬೇಕಲ್ವಾ? ನಾವು ಮಾರುಕಟ್ಟೆ ಸೃಷ್ಟಿ ಮಾಡ್ಬೇಕು ಸರ್. ನಾವು ಮೊದಲೇ ಹೇಳಿದ ಹಾಗೆ ನಮ್ಮ ರೈತರುಗಳು ಕೊಬ್ಬರಿ ವಿಚಾರಕ್ಕೆ ಬಂದಾಗ ವೈಟಿಂಗ್ ಲಿಸ್ಟ್ ಕಾಯ್ತಾರೆ. ನನಗೆ ಅಲ್ಲ, ಅದನ್ನ ನೀವೇ ಖರೀದಿ ಮಾಡಿ ಕಂಪ್ನಿನಲ್ಲಿ ಇಟ್ಟು ಹೇಗಿದ್ರು APMC ಮಳಿಗೆ ತಗೊಂಡಿದ್ದೀರಿ, ಕಾದ್ಬಿಟ್ಟು ಮಾರ್ಬೋದಲ್ಲ. ಅಷ್ಟೊತ್ತಿ ಲಾಸ್ ಬರುತ್ತೆ ಸರ್. ಯಾಕೆ ಲಾಸ್ ಆಗ್ಬಾರ್ದು? ಕೊಬ್ಬರಿ ಲಾಸ್ ಬರುತ್ತೆ, ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ. ನಾವು ವೈಟಿಂಗ್ ಪೀರಿಯಡ್ ಮಡಿಕೋತೀವಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ನಾಳೆ ಬಂದವರು ಇವತ್ತಿನ ರೇಟಿಗೆ ದರಕ್ಕೆ ನಮಗೆ ಪಟ್ಟಿ ಮಾಡಿ ಅಂದರೆ ನಾವು ಒಬ್ಬ ರೈತನಿಗೆ ಕಡೇ ಪಕ್ಷ 20-30 ಲಕ್ಷ ಬಿಲ್ಲಿಂಗ್ ಕೊಡಬೇಕಾಗತ್ತೆ. ನಮ್ಮ ಕಂಪನಿ ಆ ಗ್ರೋತ್ ಇಲ್ಲ, ನಮ್ಮಲ್ಲಿ ಅಷ್ಟು ಬಂಡವಾಳ ಇಲ್ಲ, ಅದು ಇಂಪಾರ್ಟೆಂಟು. ಓಕೆ, ಅಂದರೆ ಆ ಲೆವೆಲಿಗೆ ನೀವು ಬೆಳಿಬೇಕು ಸರ್ ಅಲ್ವಾ? ಹೌದು. ಹಾಗಾಗಿ ನೀವು ಇನ್ನೊಂದಷ್ಟು ಕಂಪ್ನಿಗಳನ್ನು ಸೇರಿಸ್ಕೊಂಡು ಒಕ್ಕೂಟದ ಥರ ಮಾಡಿಕೊಂಡು ಬೆಳಿಬೇಕು. ಬೆಳಿಬೇಕು ಸರ್. ಓಕೆ, ಆಯ್ತಪ್ಪ. ಈಗ ನಿಮ್ಮ ಸದಸ್ಯರೆಲ್ಲ ಏನಂತಾರೆ, ಎಲ್ಲ ಒಪ್ಕೊಂತಾರ ನಿಮ್ಮೆಲ್ಲ ಚಟುವಟಿಕೆಗಳಿಗೆ? ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದೀರಿ? ಮಾಡ್ತಾ ಇದೀವಿ ಸರ್. ಮತ್ತೆ ಶೇರ್ನ ಏನಾದರೂ ಇನ್ನೂ ಜಾಸ್ತಿ ಸಂಗ್ರಹಿಸ್ತಾ ಇದ್ದೀರಾ, ಅವಕಾಶ ಇದೆಯಾ? ಹೌದು ಸರ್, ಶೇರ್ಗಳನ್ನ ಮುಂಚೆ ನಾವೇನು ಮಾಡಿದ್ದೋ, ಪ್ರತಿ ಊರಿಗೆ ಹೋಗಿ ನೀವು ಶೇರ್ ಹಾಕಿ ಅಂತ ಇದು ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೋ. ಇವತ್ತು ನಮ್ಮ ಕಂಪ್ನಿ ಬೆಳೀತಾ ಇರತಕ್ಕಂಥ ಲೆವೆಲ್ನಲ್ಲಿ ಅವರೇ ಬಂದು ನಮ್ಮಲ್ಲಿ ಶೇರ್ಗಳನ್ನ ನಂದೊಂದು ಶೇರ್ ಹಾಕಪ್ಪ ನಂದೊಂದು ಶೇರ್ ಹಾಕಪ್ಪ ಅಂತ ಆಗ್ತಾ ಇದ್ದಾರೆ. ಎಷ್ಟಾಗಿದೆ ಶೇರ್ ಈಗ? 800 ಆಗಿದೆ ಸರ್. ಕಮ್ಮಿನೇ ಇನ್ನು? ಇಲ್ಲ ಸರ್, ನಾವು ಮೊದಲಂಗೆ ಮನ್ ಮನೆ ತಕ್ಕ ಹೋಗ್ತಾ ಇಲ್ಲ, ಈಗ ಅವರೇ ನಮ್ಮಲ್ಲಿ ನೋಡ್ಕೊಂಡ್ ಬರಲಿ ಅಂತ. ಈಗ ನಮ್ಮ ಬಿಸ್ನೆಸ್ ನೋಡ್ಕೊಂಡೇ ಅವರು ನಮ್ಮ ಹತ್ರ ಬರೋದು. ಓಕೆ, ನಿಮ್ಮ ಸಿಇಒ ಯಾರು? ಚೇತನ್ ಅಂತ ಸರ್. ಹೌದಾ? ಅವರು ಬಿ ಎಸ್ ಸಿ ಕೃಷಿ ಪದವೀಧರ? ಹೌದು ಸರ್. ಹೌದು. ಸಂಬಳ ಎಷ್ಟು ಕೊಡ್ತೀರ ಅವ್ರಿಗೆ? ಅದು ಅವರಿಗೆ ಸರ್ಕಾರ ಮುಂಚೆ 23,000 ರೂಪಾಯಿ ನಿಗದಿ ಮಾಡಿತ್ತು ಸರ್. ಈಗ ನಮ್ಮ ಕಂಪ್ನಿ ಲಾಭದ ಮೇಲೆ, ಲಾಭದ ಅನುಸಾರವಾಗಿ ನಮ್ಮೆಲ್ಲ ಕಂಪ್ನಿ ಖರ್ಚುಗಳು ಇವೆಲ್ಲ ನೋಡಿಕೊಂಡು ಅವ್ರಿಗೆ ಕೊಡ್ತಾ ಇದೀವಿ. ಇನ್ಯಾರ್ಯಾರಿದ್ದಾರೆ ನಿಮ್ಮಲ್ಲಿ ದುಡಿಯುವಂತ ಕೆಲಸಗಾರರು? ಇನ್ನೊಬ್ರು ಡಿಒ ಅಂತ ಮಾಮೂಲಿ ಒಬ್ರು ತಗೊಂಡಿದ್ದು, ಅವ್ರನ್ನ ಡಾಟಾ ಎಂಟ್ರಿ ಆಪರೇಟರ್, ಅವ್ರನ್ನ ಬಂದು ಕದ್ಬೆಳ್ಳಿಗೆ ಔಟ್ಲೆಟ್ಗೆ ಹಾಕಿದ್ದೇವೆ. ಬ್ರಾಂಚ್ ಆಫೀಸ್? ಬ್ರಾಂಚ್ ಆಫೀಸ್ ಕಾಪಿ. ಇಬ್ಬರೇ ಕೆಲಸ ಮಾಡೋದು? ಇಬ್ಬರೇ ಸರ್. ನೀವೇನೇನು ಕೆಲಸ ಮಾಡ್ತೀರಿ ಅಧ್ಯಕ್ಷರು? ಸರ್, ನಂದು ಎಫ್ ಯು ಒನ್ನಲ್ಲಿ ಏನೇನು ಆಗು ಹೋಗುಗಳು ಅಥವಾ ಏನಾರ ಮೆಟೀರಿಯಲ್ ತರಿಸ್ಬೇಕಾ, ಪ್ರತಿಯೊಂದು ಯಾವುದೇ ಒಂದು ಕಂಪ್ನಿ ಜೊತೆ ಏನಾರು ಒಡಂಬಡಿಕೆ ಮಾಡ್ಕೋಬೇಕು ಅಂದರೆ ಆ ಥರ ವಿಚಾರದಲ್ಲಿ ನಾನು ಹೆಚ್ಚು ಓಡಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಎಣ್ಣೆಗಾಣದ ವಿಚಾರಕ್ಕೆ ಬಂದಾಗ, ಈ ಕ್ಷಣದವರೆಗೂ 1 ರೂಪಾಯಿ ಸಹ ಯಾರಿಗೂ ಲೇಬರಿಂಗ್ ಕೊಟ್ಟಿಲ್ಲ, ವಿತ್ತು ವೈರಿಂಗ್ ಸಮೇತ. ಯಾರು ಮಾಡಿದ್ದಾರೆ? ನಾನೇ ಸರ್. ನಿಮಗೆ ಬರುತ್ತೆ? ಹೌದು ಸರ್. ಹೌದು. ಏನೇನು ಕಲ್ತ್ಕೊಂಡಿದ್ದೀರಿ ಸುಬ್ರಹ್ಮಣ್ಯ ಅವರೇ? ನಂದು ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಷಿಯನ್ನು ಎಲ್ಲ ಇದೆ ಸರ್. ಓಕೆ ಓಕೆ. ಎಣ್ಣೆಗಾಣದ ಬಗ್ಗೆ ಒಂಚೂರು ಹೇಳಿ ವಿವರನ. ಎಲ್ಲಿಂದ ತರಿಸಿದ್ರಿ ಗ್ರಾಣ? ಅದರ ಕೆಪಾಸಿಟಿ ಏನು? ಎಷ್ಟು ಎಣ್ಣೆ ಉತ್ಪಾದನೆ ಮಾಡ್ತಿದ್ದೀರಿ? ಸರ್, ನಮ್ಮದು ಎಣ್ಣೆಗಾಣ, ನಾನು ಒಳ್ಳೆ ಕ್ವಾಲಿಟಿದು ಬೇಕು ಅಂತಂದ್ಬಿಟ್ಟು ತುಂಬ ರಿಸರ್ಚ್ ಮಾಡ್ತಾ ಇದ್ದೆ. ನನಗೆ ಕೊಯಮತ್ತೂರು ನೆಟ್ವರ್ಕು ತುಂಬ ಚೆನ್ನಾಗಿತ್ತು, ಬಟ್ ಕೊಯಮತ್ತೂರಲ್ಲಿ ಅಷ್ಟು ಕ್ವಾಲಿಟಿ ಇಲ್ಲ ಅಂತ ನನಗೆ ಕಂಡು ಬಂತು. ನಾನು ರಿಸರ್ಚ್ ಮಾಡ್ತಾ 60-70 ವರ್ಷ ಹಳೇ ಕಂಪ್ನಿಗಳು ಯಾವವೆ, ಅವ್ರು ಏನೇನು ಮಾಡ್ತಾವ್ರೆ, ಹೊರಗಡೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಗಾಣಗಳನ್ನ ಕಳಿಸ್ತಾ ಇರ್ತಕ್ಕಂಥವ್ರು ಯಾರಂತ ಹುಡುಕಿದಾಗ ಆಂಡವರ್ ಕಂಪ್ನಿ ಅಂತ ಈ ರೋಡಲ್ಲಿ ಒಂದಿದೆ ಸರ್. ಆ ಕಂಪ್ನಿದು ನಂಬರ್ ತಕ್ಕೊಂಡು ನಾನು ಅವ್ರ ಜೊತೆ ಮಾತಾಡಿದೆ. ನನಗೆ ತಮಿಳು ಬರೋದ್ರಿಂದ ನನಗೆ ಅದು ಯಾವುದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅವ್ರ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ವಿಚಾರ ಮಾಡಿದಾಗ, ವುಡ್ ಪ್ರೊಸೆಸಿಂಗ್ ಹಾಕಿದ್ರೆ ಹೆಂಗೆ, ಸ್ಟೀಲ್ ಪ್ರೊಸೆಸಿಂಗ್ ಹಾಕಿದರೆ ಹೇಗೆ, ಎಲ್ಲನೂ ವಿಚಾರ ಮಾಡಿದೆ. ವುಡ್ ಪ್ರೊಸೆಸಿಂಗ್ ಹಾಕೊಂಡು ನೀವು ಗಾಣನ್ನು ಬಾಡಿಗೆ ಹೊಡಿತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಜೊತೆಯಲ್ಲಿ ಹೆಚ್ಚು ವರ್ಕ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದರು. ಹಾಗಾಗಿ ಅವ್ರ ಗೈಡ್ಲೈನ್ ಮೇಲೆ ಗಾಣದ ಬಗ್ಗೆ ವಿಚಾರಿಸಿದ್ರೆ, ಮರದ ಗಾಣದ ಬಗ್ಗೆ ವಿಚಾರ ಮಾಡಿದೆ. ಅವಾಗ ಕೇಳಿದಾಗ ಅದರಲ್ಲಿ ಆಯಿಲ್ ಪರ್ಸೆಂಟೇಜ್ ಸಹ ಕಡಿಮೆ ಇಳಿಯೋದು, ಕಡಿಮೆ ಇಳಿಯುತ್ತೆ, ಅದರಲ್ಲೂ ಹೀಟ್ ಆಗುತ್ತೆ, ಇದರಲ್ಲೂ ಹೀಟ್ ಆಗುತ್ತೆ. ನೀವು ಮಾಡ್ತಾ ಇದ್ದೀರಿ, ನೀವು ರಿಪೇರ್ಸ್ ಕಡಿಮೆ ಮತ್ತು ನಿಮಗೆ ಖರ್ಚು ಕಡಿಮೆ ಆಗಬೇಕು ಅಂತ ಅನ್ನೋದೇನಾರ ಇದ್ದರೆ ಸ್ಟೀಲ್ ಪ್ರೊಸೆಸಿಂಗ್ನೇ ನೀವು ಸ್ಟೈನ್ಲೆಸ್ ಸ್ಟೀಲ್ನ ತೊಗೊಳ್ಳಿ, ಅದು ನಿಮ್ಗೆ ಅನುಕೂಲ ಆಗುತ್ತೆ. 1 ಗಂಟೆಗೆ ನಮ್ಮ ಗಾಣ ಈಗ 45 ಕೆಜಿನ ಕೊಬ್ಬರಿನ ಹರಿಯುತ್ತೆ. ಕೆಳಗಡೆ ಇದುವರೆಗೂ ನಮ್ಮ ಗಾಣ ಬಂದಿಲ್ಲ ಸರ್, ಒಳಗಡೆ ಬಂದಿಲ್ಲ. 600 ಮೇಲೆ ಸರ್, 625 ml ಇಂದ 710 ml ಗಂಟಲು ಬಂದಿದೆ. 710 ಅಂದ್ರೆ ನಿಮ್ಮಲ್ಲೆಲ್ಲ ನೀರು ಕಡಿಮೆ ಇರೋದ್ರಿಂದ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಕೊಬ್ಬರಿನಲ್ಲಿ? ಇಲ್ಲ ಸರ್, ನೀರಿನ ಜಾಗದಲ್ಲಿ ಈಗ ನಮ್ಮ ಯರಗನಹಳ್ಳಿ ಭಾಗದಲ್ಲಿ ಕೆರೆಗಳಿದೆ, ಆ ಭಾಗದ್ದು ಕೊಬ್ಬರಿಗಳು ಬಂದರೆ 700 ml ಬರ್ತಾ ಇದೆ ಸರ್. ಹೌದಾ? ಪರವಾಗಿಲ್ಲ ಬಿಡಿ, ನಿಮಗೆ ಆದಾಯವಲ್ಲ ಜಾಸ್ತಿ ಬಂದಷ್ಟು. ನಮಗೆ ಕೊಡಲ್ಲ ಸರ್, ಈಗ ಚೂರುಗಳನ್ನ ಯಾರು ಕೊಡ್ತಾಯಿಲ್ಲ. ಈಗ ನಾವು ಮಾರಾಟನ, ಎಣ್ಣೆ ಮಾರಾಟನ ನಿಲ್ಲಿಸಿಬಿಟ್ಟಿದ್ದೀವಿ. ಅದಕ್ಕೆ ಕೊಬ್ಬರಿ ರೇಟು ತುಂಬ ಮೇಕ್ ಹೋಗ್ಬಿಡ್ತು ಸರ್. ಇವತ್ತು ಚೂರು ಬಂದು 175 ರೂಪಾಯಿ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ 70 ರೂಪಾಯಿಲಿ ಚೂರ್ನ ಕಲೆಕ್ಟ್ ಮಾಡ್ತಾ ಇದ್ದೋ, 150 ರೂಪಾಯಿಗೆ ಆಯಿಲ್ ಮರಿವು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ 320-330 ರೂಪಾಯಿಗೆ ಕೊಬ್ಬರಿ ಎಣ್ಣೆನೇ ಮಾರಬೇಕು ಲೀಟ್ರಿಗೆ. ಲೀಟ್ರಿಗೆ ಸರ್ ಒರಿಜಿನಲ್ ಕೊಬ್ಬರಿ ಎಣ್ಣೆ ಮಾರ್ತೀನಿ. ಇಲ್ಲ ಸರ್, ನಮ್ಮದು ನಿರಂತರ ನಡೀತಾ ಇದೆ. ನಮಗೆ ಒಂದು ತಿಂಗಳಿಗೆ 10-14-15,000 ರೂಪಾಯಿ ಗಂಟ ಒಂದು ಗಾಣ ಬಂದು ರೈತರುಗಳೇ ಬಂದು ಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವ್ರಿಗೆ ವೈಯಕ್ತಿಕವಾಗಿ ಸರ್ ಅತ್ಯಂತ ಕಡಿಮೆ ದರ್ಜೆಗೆ ನಾವು 1 ಕೆಜಿ ಕೊಬ್ಬರಿನ 8 ರೂಪಾಯಿಗೆ ಹರ್ಕೊಡ್ತಾ ಇದ್ದೀವಿ. ಅವ್ರಿಗೆ ಹಿಂಡಿ ಬೇಡ ಅಂದರೆ 4 ರೂಪಾಯಿ ಸರ್. ಹಿಂಡಿ ತಗೊಂಡು ಏನು ಮಾಡ್ತೀರಿ ನೀವು ಸರ್? ಅನಿಮಲ್ ಫೀಡ್ಸ್ ಆಗುತ್ತೆ ಸರ್, ಅದು 30 ರೂಪಾಯಿ ಕೆಜಿ ಹೋಗುತ್ತೆ. ಬಿಸ್ಕತ್ ಫ್ಯಾಕ್ಟ್ರಿ ಅವ್ರಿಗೂ ಕೊಡ್ಬೋದೇನೋ ಅದನ್ನ? ಕೊಡ್ಬೋದು ಸರ್. ಅಷ್ಟು ಅದರಲ್ಲಿ ಪೌಡರ್ಸಲ್ಲಿ ಏನಾಗುತ್ತೆ ಅಂದರೆ ಕೊಬ್ಬರಿನಲ್ಲಿ ಧೂಳು ಇವೆಲ್ಲ ಬಂದಿರ್ತದೆ, ಬಟ್ ಎಲ್ಲ ಮಾರ್ತಾರೆ, ನಾವು ಮಾರಲ್ಲ ಸರ್. ನೀವು ಪಶು ಆಹಾರ? ಪಶು ಆಹಾರವಾಗೇ ಕೊಡ್ತೀವಿ. ಸದಸ್ಯರಿಗೆ ಕೊಡ್ತೀರಾ? ಇಲ್ಲ ಸರ್. ಕಡೆ ಮಾರ್ತೀರಾ ನಿಮ್ಮ ಕಂಪ್ನಿ ಔಟ್ಲೆಟ್ ಅಲ್ಲಿ? ನಮ್ಮ ಕಂಪ್ನಿ ಔಟ್ಲೆಟ್ ಅಲ್ಲಿ ಸರ್, ಈಗ ಕೊಬ್ಬರಿ ಹಿಂಡಿಗೆ ಯಾವ ಮಟ್ಟಕ್ಕೆ ಡಿಮ್ಯಾಂಡ್ ಬಂದಿದೆ ಅಂದರೆ, ಪ್ರತಿ ಯಾರು ಸರಿ ಪ್ರತಿ ದಿನಕ್ಕೆ 2 ರೈತರುಗಳು ಹಿಂಡಿ ಇದೆಯಾ ಹಿಂಡಿ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ನೋಡಿದ್ರೆ ಅಂದ್ರೆ ಈಗ ಸದ್ಯಕ್ಕೆ ಸೇವೆ ಒದಗಿಸ್ತಾ ಇದ್ದೀರಿ? ಖಂಡಿತ ಸರ್. ಆದ್ರೆ ನೀವೇ ಕೊಬ್ಬರಿ ಖರೀದಿ ಮಾಡಿ ಎಣ್ಣೆ ಮಾಡಿ ಮಾರಾಟ ಮಾಡುವಂತ ಹಂತಕ್ಕೆ ಇನ್ನೂ ನೀವು ಬಂದಿಲ್ಲ. ಕೊಬ್ಬರಿ ಮುಂಚೆ ಮಾಡ್ತಾ ಇದ್ದೆ ಸರ್, ಈಗ ಹೇಳಿದ್ನಲ್ಲ ಒನ್ ಟು ಡಬಲ್ ರೇಟ್, ರೇಟ್ ಜಾಸ್ತಿ ಆಯ್ತು ಸರ್. ಕಡಲೆಕಾಯಿ ಎಣ್ಣೆನೇ 100-325 ರೂಪಾಯಿ ನಾವು ಕೊಡ್ತೀವಿ ಈಗ, ಕಡಲೆ ಬೀಜದ ಎಣ್ಣೆನ ಆ ಮಟ್ಟಕ್ಕೆ ಬಂದಿದೆ. ಬಟ್ ಕೊಬ್ಬರಿ ಎಣ್ಣೆ 330 ರೂಪಾಯಿ 320 ರೂಪಾಯಿ ಅಂದ್ರೆ ಬೆಚ್ಚುತ್ತಾರೆ ಜನ. ಓಕೆ, ಅದರಲ್ಲೂ ಸುಮಾರಷ್ಟು ವಿಧ ಇದೆಯಲ್ಲ, ಕೌಟ್ ಕೊಬ್ಬರಿ ಅಂತಿದೆ, ಇನ್ನೇನೇನೋ 108 ಹೇಳ್ತಾರೆ. ಈಗ ನೀವು ತಯಾರು ಮಾಡೋ ಎಣ್ಣೆ ಅಡಿಗೆ ಗುಣಮಟ್ಟ, ಅಡಿಗೆ ಗುಣಮಟ್ಟದ ಸರ್. ಕೌಟ್ ಇತ್ತು ಅಂದ್ರೆ ಹಾಕೋದೇ ಇಲ್ಲ ಸರ್. ಕೆಲವರು ದೀಪಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಕೊಬ್ಬರಿಗಳನ್ನ ಕೆಟ್ಟದ್ನು ತತ್ತಾರೆ, ಹಾಕೊಡಿ ಅಂತಾರೆ. 1 ಕೆಜಿಗೆ 25 ರೂಪಾಯಿ ಕೊಡ್ತೀನಿ ಅಂದ್ರೂ ನಾವು ಹಾಕಲ್ಲ ಅಂತೀವಿ ಸರ್. ಅದಕ್ಕೆ ಯಾಕೆ ಅಂದ್ರೆ ನೆಕ್ಸ್ಟ್ ಅದರ ನಂತರ ಇನ್ಯಾರೋ ಒಬ್ಬ ನಮ್ಮ ಗ್ರಾಹಕ ಬರ್ತಾನೆ, ನಮ್ಮ ರೈತರು ಬರ್ತಾರೆ, ಶೇರ್ ಹೋಲ್ಡರ್ಸ್ ಹಾಕ್ತಾರೆ, ಅವನ ಎಣ್ಣೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಅದು ಹಾಕ್ಬಾರ್ದು. ಆಗ ಆ ರೈತ ಬೇಜಾರು ಮಾಡ್ಕೊಳ್ತಾರೆ, ಇದೇನಪ್ಪ ಈ ತರ ಎಲ್ಲ ರೀತಿ ಅಂತ ಕೇಳ್ತಾರೆ. ನಿಮ್ಮಲ್ಲಿ ಕೊಬ್ಬರಿ ಎಣ್ಣೆನ ಅಡಿಗೆಗೆ ಬಳಸೋದಕ್ಕೆ ಶುರು ಮಾಡಿದ್ದಾರೆ ಜನ ಸರ್? 70% ನಮ್ಮ ಗ್ರಾಮದಲ್ಲಿ, ನಮ್ಮ ಗ್ರಾಮ ಅಲ್ಲ ಸರ್, ಸುತ್ತಮುತ್ತ ನನ್ನ ಗ್ರಾಮದ ಸುತ್ತಮುತ್ತ ಇರತಕ್ಕಂಥವ್ರು 70% ಈಗ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದಾರೆ ಸರ್. ನೋಡಿದ್ರ ಎಲ್ಲ ಈ ಕರಾವಳಿ ಕಡೆ ಆಗ್ಬಿಟ್ಟಿದ್ರಿ. ಇವತ್ತು 180 ರೂಪಾಯಿ ಆಗಿದೆ, ಚೂರು ಬರಲಿಲ್ಲ ಅವ್ರದ್ದು ಕೊಬ್ಬರಿ ಹುಡಿ, ಇವಾಗ ಚೂರು ಬರಲಿಲ್ಲ ಅಂದ್ರೆ ಚೆನ್ನಾಗಿರೋ ಕೊಬ್ಬರಿನೇ ಹೊಡ್ಕೊಂಡು ತತ್ತಾ ಇದ್ದಾರೆ ಸರ್. ಹೌದಾ? ಹೌದು ಸರ್. ಏನು ಅನುಕೂಲ, ನೀವು ನಿಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆನ ಬಳಸೋದ? ಹೌದು ಸರ್. ಏನು ಅನುಕೂಲ ಸರ್? ಅದರಲ್ಲಿ ಕೊಬ್ಬರಿ ಎಣ್ಣೆನಲ್ಲಿ ಲ್ಯಾರಿಕ್ ಆಸಿಡ್ ಅಂತ ಇದೆ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಾಯಿಯ ಮೊದಲನೇ ಹೆದೆ ಹಾಲಲ್ಲಿ ಏನಿರ್ತದೆ ಮಗು ಕುಡಿಸೋ, ಇದರಲ್ಲಿ ಆ ಅಂಶ ಇದರಲ್ಲಿದೆ. ಅಷ್ಟು ರೋಗ ನಿರೋಧಕತೆ ಶಕ್ತಿ ನಮ್ಮ ಕೊಬ್ಬರಿ ಎಣ್ಣೆಯಲ್ಲಿದೆ. ನೋಡಿದ್ರ ನಾವು ಸುಮ್ಮನೆ ತಲೆಗಚ್ಕತ್ತಿದೀವಿ ಅದನ್ನ. ಹೌದು ಸರ್. ಅದನ್ನು ಹೊಟ್ಟೆಗೆ ತಗೋಬಹುದು? ಇಲ್ಲ ಸರ್, ಅದು ಆಕ್ಚುಲಿ ನಾವು ಹೊಟ್ಟೆ ಹಾಗೂ ಮೈಕೈಗೆ ತಲೆಗೆ ಹಾಕೊಳ್ಳೋದು ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ ಇದಾಗೋದಿಲ್ಲ ಸರ್. ಸೊ ನಿಮ್ದೇ ಒಂದು ಬ್ರ್ಯಾಂಡ್ ಕೊಬ್ಬರಿ ಎಣ್ಣೆ ಮುಂದಿನ ದಿನದಲ್ಲಿ ಮಾಡ್ತೀರಿ? ಖಂಡಿತ ಸರ್. ಅಲ್ವಾ? ಖಂಡಿತ. ಮತ್ತೆ ಇನ್ನೇನಾದರೂ ಮೌಲ್ಯವರ್ಧಿತ ಉತ್ಪನ್ನಗಳ ತೆಂಗಿನಿಂದ ಮಾಡಬಹುದು? ತೆಂಗಿನಿಂದ ಇದೊಂದು ಇಷ್ಟು ಮಾತ್ರ ಅನ್ಕೊಂಡಿದ್ದೀನಿ. ಒರಿಜಿನ್ ಕೋಕೋನಟ್ ಆಯಿಲ್ ಅಂತ? ಒರಿಜಿನ್ ಕೋಕೋನಟ್ ಆಯಿಲ್ ಮಾಡ್ಬೋದು ಸರ್. ಇವತ್ತಿನ ಧಾರಣೆ 750 ರೂಪಾಯಿಗೆ 1 ಲೀಟರ್ ಮಾರ್ಬೇಕು ಸರ್. ಬೇಡ ಅಂತ ಮಾಡಿಸ್ಕೊಳ್ತಾ ಇಲ್ಲ ಸರ್, ಮಾಡಿಸ್ಕೊಳ್ತಕ್ಕಂಥ ರೈತನು ಬೆಚ್ಚುತ್ತಾವನೆ. ಈಗ ನಮ್ಮಲ್ಲಿ ಶ್ರವಣಬೆಳಗೊಳದಲ್ಲಿ ಒಬ್ರು ಮಾಡಿದ್ರು, ಅವರು ಇವತ್ತು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಯಾರು? ಬೆಕ್ಕಾ ರಾಘವೇಂದ್ರನ? ಹೌದು ಸರ್. ಸರಿ ಸರ್. ಅವ್ರು ಮಾಡ್ತಿಲ್ವ ಈಗ? ಇಲ್ಲ ಸರ್, ಮಾಡ್ತಾ ಇದ್ದಾರೆ, ಈಗ ಬಂದರಿಗೆ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ಕಾಯಿ ರೇಟಲ್ಲಿ ಎಣ್ಣೆ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಈಗ ಮುಂದಿನ ಆಲೋಚನೆಗಳೇನು ಸುಬ್ರಹ್ಮಣ್ಯ ಅವರು? ಮುಂದಿನದು ಫುಡ್ಗೂ ಹೋಗ್ಬೇಕು ಅಂತ ಸರ್. ನಮ್ಮಲ್ಲಿ ಏನಾಗಿದೆ ಈಗ ಗೋಧಿ ಹಿಟ್ಟು, ಉದಾಹರಣೆಗೆ ಗೋಧಿ ಹಿಟ್ಟು ಬತ್ತೆ ಇರತಕ್ಕಂಥದ್ದು, ನೀವು ಯಾವುದೇ ಒಂದು ಬ್ರ್ಯಾಂಡ್ ತಗೊಂಡ್ರೂ ಸಮಸ್ಯೆ ಇದೆ. ಅಷ್ಟು ಕ್ವಾಲಿಟಿ ಇಲ್ಲ. ಯಾಕೆ ಅಂದರೆ ನಾವು ಹೊರಗಡೆ ಗೋಧಿ ತಗೊಂಡು ನಾನು ಅದಕ್ಕೆ ಸೋಯಾ ಮಿಕ್ಸ್ ಮಾಡಿ ನಮ್ಮಲ್ಲಿ ಚಪಾತಿ ಮಾಡಿಸ್ದಾಗ ಬರ್ತಕ್ಕಂಥ ಸ್ಮೂತ್ನೆಸ್ಸೇ ಬೇರೆ, ಅದೇ ಅಂಗಡಿ ಹಿಟ್ಟಲ್ಲೇ ಬೇರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಎಂಪ್ಲಾಯ್ಮೆಂಟು ಸೃಷ್ಟಿ ಮಾಡಬೇಕು ಅನ್ನೋದು ಒಂದು ಮುಖ್ಯ ಗುರಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಹಾಗೂ ಖಾರ ಪುಡಿ, ಮೆಣಸಿನಕಾಯಿ ಇದೆಯಲ್ಲ ಅದನ್ನು ಕುಟ್ಟೋದು, ಓಲ್ಡ್ ಸ್ಟೈಲ್ ಕುಟ್ಟುತ್ತಾರಲ್ಲ ಒನಕಿನಲ್ಲಿ ಕುಟ್ತಿದ್ರಲ್ಲ, ಆ ಟೈಪಲ್ಲಿ ಮಾಡಿ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಮಾರಬೇಕು ಅನ್ನೋದು ಒಂದು ಉದ್ದೇಶ ಇದೆ ಸರ್. ಅಲ್ಲ, ನಿಮ್ಮ ಚಟುವಟಿಕೆಗಳಿಗೂ ಅದಕ್ಕೂ ಸಂಬಂಧವೇ ಇಲ್ವಲ್ಲ, ಗೋಧಿ ಎಲ್ಲಿಂದ ತರ್ತೀರಿ ಸರ್? ಈಗ ಗೋಧಿ ನಮಗೆ ಬೇಕು ಅಂದ್ರೆ ಆರ್ಡರ್ ಹಾಕಿದ್ರೆ ನಮ್ಮ ಎಫ್ ಎ ಓ ಬಾಕ್ಲಿಗೆ ಹಾಕ್ತಾರೆ ಸರ್. ಎಲ್ಲ ಬೆಂಗಳೂರು ಮಾರ್ಕೆಟ್ ನಿಯರೆಸ್ಟ್ ಇರಿಂದ 110 ಕಿಲೋಮೀಟರ್ ಬೆಂಗಳೂರು. ಗೋಧಿ ಹಿಟ್ಟು ಬಳಕೆ ಜಾಸ್ತಿನಾ? ಇದೆ ಸರ್. ಇದೆ. ಚಪಾತಿ ತಿಂತಾರೆ ತುಂಬಾ? ತಿಂತಾರೆ ಸರ್. ಹೌದಾ? ಸರಿ. ಈ ಜೋಳದ ಹಿಟ್ಟು ಅಷ್ಟೇ ಸರ್. ಜೋಳ ಬಂದು ನಮಗೆ ಈಗ ನಾವು ಮಾರ್ಕೆಟಲ್ಲಿ ತಗೊಳಕ್ ಹೋದ್ರೆ ಇಲ್ಲಿ ಬಳ್ಳಾರಿ ಇದೆಲ್ಲ ಬರುತ್ತೆ. ನಂಬರ್ ಒನ್ ಬಿಳೆ ಜೋಳ ಬಂದು ಬಿಜಾಪುರ. ನೋಡಿದ್ರ ಈಗ ಅಲ್ಲಿ ಎಫ್ ಪಿ ಓಗಳ ಜೊತೆ ನಾವು ಮಾತಾಡ್ಕೊಂಡಿದ್ದೀನಿ ಸರ್. ಜಾಂಡ್ರು. ಸೊ ಎಫ್ ಪಿ ಓಗಳಿಂದ ಖರೀದಿ? ಹೌದು ಸರ್. ಬಿಜಾಪುರದಲ್ಲಿ ನಿಮಗೆ ಗೋಧಿನೂ ಸಿಗುತ್ತೆ ಹಾಗಾದ್ರೆ? ಹೌದು ಸರ್, ಕೆಲವಿದೆ. ನಾವು ಆ ಕಡೆಯಿಂದ ತಗೊಂಡು ನಾವು ಮಾಡಬೇಕು ಅಂತ. ಎಫ್ ಇ ಓ ಟು ಎಫ್ ಇ ಓ ಲಿಂಕಿಂಗ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮೆಣಸಿನಕಾಯಿನೂ ಹಾಗೆ ಮಾಡ್ತೀರಾ? ಹೌದು ಸರ್. ಈ ಕಡೆ ಹೋಗಿ ಮೆಣಸಿನಕಾಯಿ ಸರ್, ನಮ್ಮ ಉನುಗಂದ ಎಫ್ ಇ ಓ, ಉನುಗಂದ ತೋಟಗಾರಿಕಾ ರೈತ ಉತ್ಪಾದಕರ ಕಂಪ್ನಿ ಸುಳೆಬಾವಿನಲ್ಲಿದೆ, ಬೆಳಗಾವಿ ಡಿಸ್ಟಿಕ್. ಅವ್ರ ಹತ್ರನೂ ಮಾತಾಡಿದ್ದೆ. ಅವರು ಮೆಣಸಿನಕಾಯಿ ಎಲ್ಲ ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಹೆಚ್ಚು ಕಡಿಮೆ ಒಂದು 70-75 ಕೋಟಿ ಟರ್ನ್ ಓವರ್ ಮಾಡಿದ್ದಾರೆ. ಕಳೆದ ವರ್ಷ ನಾವು 29 ಡಿಸೆಂಬರ್ 2019 ಭೇಟಿ ಕೊಟ್ಟಿದ್ದೆ. ಈಗ ಎಷ್ಟು ವರ್ಷ ಆಯ್ತು ನಿಮ್ಮ ಎಫ್ ಪಿ ಓ ಆಗಿ? ಇಲ್ಲಿಗೆ 3 ಫೈನಾನ್ಸಿಯಲ್ ಇಯರ್ ಕ್ಲೋಸ್ ಆಗಿದೆ. ಮೊದಲನೇ ವರ್ಷ ಎಷ್ಟು ಬಿಸ್ನೆಸ್ ಮಾಡಿದ್ರಿ? 44 ಲಕ್ಷ ರೂಪಾಯಿ. ಎರಡನೇ ವರ್ಷ 84 ಲಕ್ಷ ರೂಪಾಯಿ. ಮೂರನೇ ವರ್ಷ 1 ಕೋಟಿ 21 ಲಕ್ಷ. ಮುಂದಿನ ವರ್ಷ ನಾನೊಂದು 3 ಕೋಟಿ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಮಂಡ್ಯದಲ್ಲಿ ಟಾಪ್ 1 ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಒಳ್ಳೆಯದು, ಭಾಳ ಚೆನ್ನಾಗಿದೆ ಸುಬ್ರಹ್ಮಣ್ಯ ಅವರೇ, ತಮ್ಮ ಆಲೋಚನೆಗಳು, ತಮ್ಮ ವಿಚಾರಗಳು. ಆದರೆ ಸಾಧನೆ ಹಾದಿ ಇನ್ನೂ ಭಾಳ ದೂರ ಇದೆ, ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? 9 8 8 6 4 0 0 9 5 3 6. ಇನ್ನೊಂದು ಸರಿ ಹೇಳ್ತೀರಾ? 9 8 8 6 4 0 0 5 3 6. ಇನ್ನೂ ಒಂದು ಸರಿ ಹೇಳ್ಬಿಡಿ. 9 8 8 6 4 0 0 5 3 6. ಒಳ್ಳೆಯದು ಸುಬ್ರಹ್ಮಣ್ಯ ಅವರೇ, ಇದುವರೆಗೂ ರೈತ ಉತ್ಪಾದಕ ಕಂಪನಿಯ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ತೆಂಗು ಹಾಗೂ ನೀರ ಮಾರಾಟ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ನಿಮ್ಮ ಸಂಸ್ಥೆ ಯಶಸ್ವಿ ಆಗಲಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ತೆಂಗು ಹಾಗೂ ನೀರ ಮಾರಾಟವನ್ನು ಕುರಿತು ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿ ನಾಗತಿಹಳ್ಳಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್ಟಿ ಸುಬ್ರಹ್ಮಣ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ತರಕಾರಿ ಬೇಸಾಯ ಹಾಗೂ ಮಾರಾಟವನ್ನು ಕುರಿತು